ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. 2025-26 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಕೃಷಿ ಕ್ಷೇತ್ರಕ್ಕೆ ದೊರೆತ ಆದ್ಯತೆಗಳ ಕುರಿತು ನಿವೃತ್ತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಎಂಎಚ್ ರಂಗೇಗೌಡ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ 2025-26 ಸಾಲಿನ ಆಯವ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಸಾಲಿನ ಆಯವ್ಯಯ ಅಥವಾ ಬಜೆಟ್ ಏನಿದೆಯೋ ಇದು ಒಂದು ರೀತಿ ಹೊಸ ರೀತಿಯಲ್ಲಿ ಇರತಕ್ಕಂಥದ್ದು. ಏನು ಎಲ್ಲ ವಲಯಗಳು ಇದ್ದಾವೋ ಎಲ್ಲ ವಲಯಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು ಮತ್ತು ಬಹಳ ಮುಖ್ಯವಾಗಿ ಜನಸಾಮಾನ್ಯರ ಕೈಯಲ್ಲಿ ಹೆಚ್ಚು ಹಣ ಓಡಾಡುವ ರೀತಿಯಲ್ಲಿ ಆ ಮೂಲಕ ಆರ್ಥಿಕತೆಗೆ ಚೈತನ್ಯವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ವಿತ್ತ ಸಚಿವರು ಈ ಸಾಲಿನ ಒಂದು ಆಯವ್ಯಯವನ್ನು ಮಂಡನೆಯನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಸಾಲಿನ ಆಯವ್ಯಯದಲ್ಲಿ ಏನೆಲ್ಲ ಹೊಸತನ ಇದೆ, ಏನೆಲ್ಲ ವಿಶೇಷಗಳು ಇದ್ದಾವೆ, ಅದರಲ್ಲೂ ಕೂಡ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಯೋಜನೆಗಳನ್ನ ಈ ಸಾಲಿನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ಎನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಕೃಷಿ ವಲಯಕ್ಕೆ ಸುಮಾರು 6 ಹೊಸ ಯೋಜನೆಗಳನ್ನ ಈ ಸಾಲಿನಲ್ಲಿ ಘೋಷಣೆಯನ್ನ ಮಾಡಲಾಗಿದೆ. ಅವು ಮುಂದಿನ ದಿವಸಗಳಲ್ಲಿ ಹೇಗೆ ಕೆಲಸವನ್ನ ನಿರ್ವಹಿಸುತ್ತೆ, ಅದು ಆ ಮೂಲಕ ನಮ್ಮ ಕೃಷಿಕರಿಗೆ ಹೇಗೆ ಆರ್ಥಿಕ ಬಲವನ್ನ ತಂದುಕೊಡುತ್ತೆ ಅನ್ನುವಂತ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ವಿದ್ಯಾಸೌಧ ಅಕಾಡೆಮಿಯ ಪ್ರಾಂಶುಪಾಲರು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಚ್ ರಂಗೇಗೌಡ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಾಲಿನ ಆಯವ್ಯಯ ಈಗಾಗಲೇ ಮಂಡನೆ ಆಗಿದೆ. ತಾವೊಬ್ಬರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಈ ಸಾಲಿನ ಆಯವ್ಯಯವನ್ನ ಅಥವಾ ಬಜೆಟ್ ಅನ್ನ ಹೇಗೆ ಸ್ವೀಕರಿಸಿದಿರಿ? ಸರ್, ಸತ್ಯ ನಾವು ಹೇಳಬೇಕು ಅಂದ್ರೆ ಈಗ ಮೊನ್ನೆ ಏನು ನಮ್ಮ ಆಯವ್ಯಯ ಬರಬಂತು, ಇದೊಂದು ಸಮಗ್ರವಾದ ರೀತಿಯಲ್ಲಿ ಎಲ್ಲಾ ವಲಯಗಳನ್ನ ಗಮನದಲ್ಲಿಟ್ಟುಕೊಂಡು ಸಮತೋಲನವನ್ನು ಸಾಧಿಸುವ ನಿಟ್ಟಿನಲ್ಲೇ ನ್ಯಾಯ ಒದಗಿಸಬೇಕು. ಈ ಭಾರತ ದೇಶ ಮೂಲತಃ ಕೃಷಿ ದೇಶ ಆಗಿದ್ರೂ ಕೂಡ ಕೃಷಿ ಏತರ ಕಸುಬುಗಳು ಕೂಡ ಇವತ್ತು ತುಂಬಾ ಅವಶ್ಯಕತೆ ಇದೆ. ಹೌದು, ಪರೋಕ್ಷವಾಗಿ ಸೇವಾ ವಲಯ ಹೇಳ್ತೀರಿ, ಸೇವಾ ವಲಯದ ವಿಕಸನ ಕೃಷಿ ವಲಯದ ವಿಕಸನಕ್ಕೂ ಕೂಡ ಕಾರಣ ಆಗಬೇಕು ಎಂತಕ್ಕಂಥದ್ದನ್ನ ವಿತ್ತ ಸಚಿವರು ಮನಸ್ಸಿನಲ್ಲಿಟ್ಟು ಉಳಿದ ರಂಗಗಳಿಗೂ ಕೂಡ ಉತ್ತೇಜನವನ್ನ ಕೊಟ್ಟಿದ್ದಾರೆ. ಅದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ಗ್ರಾಮೀಣ ಪ್ರದೇಶಗಳನ್ನ ಹೊರತುಪಡಿಸಿ ಸ್ಥಾಪನೆ ಆಗ್ತ ಕೈಗಾರಿಕೆಗಳಿರ್ಬಹುದು, ಅವುಗಳನ್ನು ಕೂಡ ಗಮನದಲ್ಲಿಟ್ಟಿದ್ದಾರೆ. ಅವರ ಮನಸ್ಸಲ್ಲಿ ಏನಿದೆ ಅಂದ್ರೆ ಮೋಸ್ಟ್ ಇವುಗಳ ಬೆಳವಣಿಗೆ ಪರೋಕ್ಷವಾಗಿ ಕೃಷಿಯ ಬೆಳವಣಿಗೆಗೆ ಹೆಲ್ಪ್ ಆಗ್ತದೆ. ಇವತ್ತು ಭಾರತದಲ್ಲಿ ಕೃಷಿ ವಲಯ, ಇವತ್ತು ಅಂತಲ್ಲ ಮೊದಲಿಂದನೂ ಕೂಡ ಪ್ರಾಥಮಿಕ ವಲಯ, ಪ್ರಾರಂಭದಿಂದನೂ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಸತತ ಪ್ರಯತ್ನ ಮಾಡ್ತಾನೆ ಇದೆ. ಆದರೆ ಕೃಷಿ ವಲಯದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳು, ಸರ್ಕಾರ ತರತಕ್ಕಂತಹ ಸುಧಾರಣೆಗಳು ಹತ್ತಿರ ಹತ್ತಿರ ಆಗಬೇಕು, ಕೃಷಿಯನ್ನು ಬಲಪಡಿಸಬೇಕು. ಆ ದಿಕ್ಕಿನಲ್ಲಿ ಇವರು 4-5 ಯೋಜನೆಗಳನ್ನು ಈ ಸರಿ ಹಾಕಿದ್ದಾರೆ. ನಾವು ಒಂದು ಉದಾಹರಣೆ ತಗೊಳ್ಳಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದು ಒಂದು ಉತ್ತಮ ನಿರ್ಧಾರ. ಈಗ ನಾವೇನಾದರೂ ಇದೇ ದಿಕ್ಕಿನಲ್ಲಿ ರೈತರು, ಕೃಷಿಕರು ಇದರ ಕಡೆ ಗಂಭೀರವಾಗಿ ಚಿಂತನೆ ಮಾಡಿದರೆ, ಏನು ಈ ಖಾಸಗಿ ವ್ಯಕ್ತಿಗಳಿಂದ ಸಾಲ ಪಡೆದು ಇವತ್ತು ಯಾವುದೋ ಮೈಕ್ರೋ ಫೈನಾನ್ಸ್, ಅದನ್ನು ತಪ್ಪಿಸಬೇಕು. ನೀವು ಡೋಂಟ್ ಬಾರೋ ಫ್ರಮ್ ಇಂಡಿವಿಜುವಲ್ಸ್, ಬಾರೋ ಫ್ರಮ್ ಇನ್ಸ್ಟಿಟ್ಯೂಷನ್ಸ್, ಈ ಸ್ಲೋಗನ್ ಅನ್ನ ಅವ್ರು ಹೇಳಬೇಕು. ಹೇಳದ್ ಹೇಗೆ ನೋಡಿ, ಇದುವರೆಗೆ ನಿಮಗೆ 3 lakh ಸಿಗ್ತಾ ಇತ್ತು, ಗೋ ಅಪ್ ಟು 5 lakhs, ಹೋಗಿ 5 lakhs ವರೆಗೂ ತಗೊಳ್ಳಿ, ಹೆಚ್ಚಳ ಆಗಿದೆ, ಹೆಚ್ಚಳ ಆಗಿದೆ. ಮತ್ತೆ ಬಡ್ಡಿ ರಿಯಾಯಿತಿ ಸಿಗುತ್ತೆ, ಬಡ್ಡಿ ರಿಯಾಯಿತಿ ಸಿಗುತ್ತೆ, ನಿಮಗೆ ಮಾನಸಿಕ ಕಿರುಕುಳ ಇಲ್ಲ. ಈ ವಸೂಲಾತಿ ಕಿರುಕುಳ ಅಂತ ಒಂದು ಬರ್ತದೆ, ಹೌದು, ಆ ವಸೂಲಾತಿ ಕಿರುಕುಳ ಇಲ್ಲ. ಇಲ್ಲ, ಗವರ್ಮೆಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದೆ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ತೊಂದರೆಗಳನ್ನ ಸಮಸ್ಯೆಗಳಿದ್ದಾವೆ ರೈತರು ಫೇಸ್ ಮಾಡ್ತಿದ್ದಾರೆ. ಒಣಭೂಮಿ ರೈತರೇ ಒಂದು ತರ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ, ಖುಷ್ಕಿ ಜಮೀನ್ ಅಂತೀರಿ, ತರಿ ಜಮೀನ್ ಹೇಳ್ತೀರಿ, ಎಸ್ಟೇಟ್ ಜಮೀನು, ಒಬ್ಬೊಬ್ಬರಿಗೆ ಒಂದೊಂದರ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಈ ಬಜೆಟ್ ತೀಕ್ಷ್ಣವಾಗಿ ಗಮನಿಸಿದೆ. ಯಾವ ದೇಶ ಕೃಷಿಯಲ್ಲಿ ಸೋತರೆ ಆ ದೇಶ ಉಳಿದ ಎಲ್ಲಾ ರಂಗದಲ್ಲೂ ಸೋತಂತೆ. ಇದೊಂದು ಬಹಳ ಉತ್ತಮವಾದಂತಹ ನಿರ್ಧಾರ. ತಾವ್ ಹೇಳಿದಾಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದುವರೆಗೆ 3 lakh ಮಿತಿ ಇತ್ತು, 3 lakh ಅವರು ಸಾಲ ದೊಡ್ಡ ಉತ್ತೇಜನ ಪಡಿಬಹುದಾಗಿತ್ತು. ಈಗ ಅದನ್ನ 5 lakh ಹೆಚ್ಚಳವನ್ನ ಮಾಡಲಾಗಿದೆ. 7% ಇದಕ್ಕೆ ಬಡ್ಡಿ ಇರುತ್ತೆ. ಇದು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತೀರಾ? ಡೆಫಿನೆಟ್ ಆಗುತ್ತೆ. ಅವರು ಬುದ್ಧಿವಂತರಾಗಬೇಕು, ಚಿಂತಕರು ಅವರು ಆಗಬೇಕು, ಮನೆ ಮಂದಿಗಳೆಲ್ಲ ಅದನ್ನ ಹಂಚಿಕೊಳ್ಬೇಕು. ನೋಡಿ, ಇಂತಹ ಸವಲತ್ತು ಬಂದಿದೆ. ನಾವು ಕುಟುಂಬದವರು, ಒಂದು ಘಟನೆ ನಡೀತಾ ಇದೆ, ಈ ವಲಸೆ ಜಾಸ್ತಿ ಆಗಿದೆ ಕೃಷಿ ವಲಯದಿಂದ. ಕೃಷಿ ಏತರ ವಲಯ ಆಗಿದೆ, ಅದು ಈ ಒಂದು ಬದಲಾವಣೆ ಯುಗ ಇದು. ಯಾವುದೋ ಶಾಶ್ವತ ಅಲ್ಲ, ಬದಲಾವಣೆ ಮಾತ್ರ ಶಾಶ್ವತ. ಆದ್ರೆ ಈ ಬಜೆಟ್ ಅಲ್ಲಿ ಒಂದು ಉನ್ನತವಾದಂತಹ ತೀರ್ಮಾನ ಏನು ಅಂದ್ರೆ, ಇಂಥ ಯುವಕರನ್ನ ಕೃಷಿ ರಂಗದ ಕಡೆಗೆ ಸೆಳೆಯುವಂತ ಪ್ರಯತ್ನ ಸೆಳಿತಕ್ಕಂತ ತುಂಬಾ ಒಂದು ದೊಡ್ಡ ಆರೋಪ ಇದೆ. ಯುವ ಜನರು ಕೃಷಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತೇನ್ ಕೃಷಿ ಮಾಡ್ತಿದಾರೋ ಅವರ ಅಂದಾಜು ವಯಸ್ಸು 60 ಆಸುಪಾಸ. ಪಾಯಿಂಟ್ ಗೆ ಬರ್ತೀನಿ. ಭಾರತದಲ್ಲಿ ಕೃಷಿಕರಿಲ್ಲದ ಕೃಷಿ ಕ್ಷೇತ್ರವಾಗಿದೆ. ಕೃಷಿಕರೇ ಇಲ್ಲ ಅಲ್ಲಿ, ಕೃಷಿಕರಿಲ್ಲ, ಕೃಷಿ ಕ್ಷೇತ್ರ ಇದೆ. ಯುವ ಜನ ಕೃಷಿ ರಂಗವನ್ನ ಬಿಟ್ಟು ಕೃಷಿಯೇತರ ರಂಗದ ಕಡೆಗೆ ಆಕರ್ಷ ಪಡ್ತಾ ಇದ್ದಾರೆ. ಹೌದು. ಇನ್ನು ಉಳಿದವರು ಯಾರು ನಿಮಗೆ ಕೃಷಿನಲ್ಲಿ? ವಯಸ್ಸಾದವರು, ವೃದ್ಧಾಪ್ಯದಲ್ಲಿರ್ತಕ್ಕಂಥವರು. ಅವರ ಈ ಉತ್ಪಾದನಾ ಸಾಮರ್ಥ್ಯ, ನೆಲದಲ್ಲಿ ದುಡಿಯುವಂತ ಸಾಮರ್ಥ್ಯ ಬಹಳ ಇಳಿಮುಖವಾಗ್ತಾ ಇದೆ. ಅವರು ವಿಶ್ರಾಂತಿ ತೆಗೆದುಕೊಳ್ಬೇಕಾದ ಏಜ್ ಅಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ದಕ್ಷತೆ ಹೊರಟೋಗುತ್ತೆ. ಆ ದಿಕ್ಕಲ್ಲಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಚಿಂತನೆ ಮಾಡಿದ್ದಾರೆ. ಏನು? ಯುವಕರನ್ನ ಸೆಳೆಯುವ ಪ್ರಯತ್ನ, ಸೆಳೆಯುವ ನಿಟ್ಟಿನಲ್ಲಿ. ಅದರಲ್ಲಿ ನಿಮ್ಮ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದು ಒಂದು ಕೆಲಸ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗಿ. ಅದೇ ರೀತಿ ಮತ್ತೊಂದು ಘೋಷಣೆಯನ್ನ ಮಾಡಿದ್ದಾರೆ, PM ಧನಧಾನ್ಯ ಕೃಷಿ ಯೋಜನೆ ಅಂತ ಹೇಳಿ. ನಮ್ಮ ದೇಶದಲ್ಲಿ ಕೃಷಿಯಲ್ಲಿ ಹಿಂದುಳಿರತಕ್ಕಂತಹ ಸುಮಾರು 100 ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಅಲ್ಲಿ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಏನನ್ನ ಹೇಳಲಾಗಿದೆ, ಹೇಗೆ ಅಭಿವೃದ್ಧಿ ಸಾಗುತ್ತೆ? ಪರ್ಟಿಕ್ಯುಲರ್ ಆಗಿ ಈ ಸಂಖ್ಯೆನ ಕಡಿಮೆ ಗುರುಸಿದಾರೆ ನೋಡಿ, ಇಡೀ ದೇಶಕ್ಕೆ ಮಾಡಕ್ ಹೊರಟಿದ್ರೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಹೌದು, ಇವರು ಬಹಳ ಆದ್ಯತೆ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ. ಆಗ ನೇರ ಗಮನ ಹರಿಸಲಿಕ್ಕೆ ಅವಕಾಶ ಇದೆ, ಅಲ್ಲಿ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಒಂದು ಅವಕಾಶ ಇದೆ. ಹೌದು, ಇಲ್ಲಿ ಬಹಳ ಮೆಚ್ಚತಕ್ಕಂತ ಒಂದು ಅಂಶ ಏನು ಅಂತ ಅಂದ್ರೆ, 100 ಜಿಲ್ಲೆಗಳನ್ನ ಏನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಕೃಷಿಯಲ್ಲಿ ಯಾವ ಜಿಲ್ಲೆಗಳು ಹಿಂದುಳಿದಿದ್ದಾವೋ ಅವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಒಂದು PM ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಕೃಷಿ ಉತ್ಪಾದಕತೆ ಏನು, ಒಂದು ಎಕರೆನಲ್ಲಿ ವಿಜ್ಞಾನಿಗಳು ಹೇಳ್ತಾರೆ ಯಾವ್ದೋ ಒಂದು ಧಾನ್ಯನ 30 chila ಬೆಳಿಬಹುದು ಅಥವಾ 30 quintal ವರೆಗೆ ನೀವು ಇಳುವರಿಯನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ, ಆ ಮಟ್ಟವನ್ನ ಇನ್ನೂ ಕೂಡ ರೀಚ್ ಆಗಿಲ್ಲ. ಉತ್ಪಾದಕತೆಯಲ್ಲಿ ದಕ್ಷತೆ ಇಲ್ಲ, ಅಂತದನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು. ದಕ್ಷತೆ ಎಲ್ಲ ಕಡೆ ಇಲ್ಲ, ಏನು ಗುರುತಿಸಿದ್ದಾರೆ ಅಲ್ಲಿ ಅಲ್ಲಿ ಆ ಜಾಗದಲ್ಲಿ ಮಾತ್ರ ಇದೆ, ಅಲ್ಲಿ ತೊಂದರೆ ಇದೆ. ಅಲ್ಲಿ ಅದಕ್ಕೆ ಆ ತೊಂದರೆಗೆ ಕಾರಣಗಳು 100 ಇರಬಹುದು, ಅದನ್ನ ಹುಡುಕಿ ಪರಿಹಾರ ಮಾಡ್ತಕ್ಕಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ಕೂಡ ಒಂದು ಉನ್ನತವಾದ ಡಿಸಿಷನ್. ಯಾಕೆ ಅಂತಂದ್ರೆ ತುಂಬಾ ಜಿಲ್ಲೆಗಳನ್ನ ನಾವು ನೋಡ್ತಾ ಇದೀವಿ. ಈಗ ನಮ್ಮ ರಾಜ್ಯವನ್ನೇ ನಾವು ಉದಾಹರಣೆ ತಗೊಂಡ್ರೆ, ಈಗ ಏಲಕ್ಕಿ ಮತ್ತೆ ಶುಂಠಿಯನ್ನ 2 ಸಾಂಬಾರ ಪದಾರ್ಥಗಳನ್ನು ನೋಡಿದ್ರೆ ಕೇರಳ ನಮ್ಗಿಂತಲೂ ಕೂಡ ಚಿಕ್ಕ ಸ್ಟೇಟ್, ಆದ್ರೆ ಉತ್ಪಾದಕತೆ ಜಾಸ್ತಿ ಇದೆ. ಎಷ್ಟರ ಮಟ್ಟಿಗೆ ಜಾಸ್ತಿ ಇದೆ ಅಂದ್ರೆ, ಶೇಕಡ 100-150 ಮಟ್ಟಿಗೆ ಜಾಸ್ತಿ ಅವರು ಏಲಕ್ಕಿ ಬೆಳೀತಾರೆ, ಬಟ್ ನಮ್ಮಲ್ಲಿ ಬಹಳ ಕಡಿಮೆ ಇದೆ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಇನ್ನೊಂದು ನೋಡೋದಾದ್ರೆ, ಈಗ ಎಣ್ಣೆಕಾಳು ಬೀಜಗಳು ಶೇಂಗಾ, ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿನಲ್ಲಿ ಬೆಳೆಯೋ ಅಂತ ರೈತ 10-12 ಚೀಲ ತಗೊಂಡ್ರೆ ಅದೇ ಆಂಧ್ರದಲ್ಲಿ 30 ಚೀಲ ತಗೊಳ್ತಾನೆ. ಅವರು ಅದಕ್ಕೆ ಬೇರೆ ಬೇರೆ ತರದ್ ಮಾಡ್ಕೊಂಡಿದ್ದಾರೆ. ಇದು ಈ ನಿಟ್ಟಿನಲ್ಲಿ ಕೂಡ ಇನ್ನೂ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ PM ಧನಧಾನ್ಯ ಕೃಷಿ ಯೋಜನೆಯಲ್ಲಿ ಇನ್ನೇನೇನು ಅಂಶಗಳಿದ್ದಾವೆ ಅದರ ಒಂದು ಬೆಳವಣಿಗೆಗೆ? ಈ ನೀರಾವರಿ ಸೌಕರ್ಯವನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಇದೆ. ನೀರಾವರಿ ಸೌಕರ್ಯನ ಮಾಡಿದರೆ ಸರ್, ಈಗ ಆಲ್ಮೋಸ್ಟ್ ಆಲ್ ನೀವು ಏನು ಕಲ್ಟಿವೇಬಲ್ ಲ್ಯಾಂಡ್ ಅಂತೀವಲ್ಲ, ವ್ಯವಸಾಯಕ್ಕೆ ಬಳಸಬಹುದಾದ ಜಾಗ, ಆಲ್ರೆಡಿ ಅದು ಕಲ್ಟಿವೇಷನ್ ಲೆವೆಲ್ ಬಂದ್ಬಿಟ್ಟಿದೆ ಇನ್ನು ಎಕ್ಸ್ಟ್ರಾ ನೀವು ಸಮಗ್ರ ಬೇಸಾಯ ಮಾಡ್ಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ಅವ್ರ ಕಾನ್ಸಂಟ್ರೇಷನ್ ಏನು ಅಂದ್ರೆ ಇಂಟೆನ್ಸಿವ್ ತೀರಾ ಬೇಸಾಯ ಮಾಡಿಸ್ಬಿಡೋಣ, ಈ ಜಾಗ ಇಲ್ಲ. ಈಗ ಯಾವ್ದೊಂದು ಗ್ರಾಮದಲ್ಲಿ 150 ಎಕರೆ ಇತ್ತು, ಆಲ್ ಹೆಚ್ಚು ಕಡಿಮೆ 140 ಎಕರೆ ಸಾಗುವಳಿ ಬಂದ್ಬಿಟ್ಟಿದೆ. ಇನ್ ಎಕ್ಸ್ಟೆಂಡ್ ಎಲ್ಲಿ ಮಾಡ್ತೀರಿ? ಈಗ ಭಾರತಕ್ಕೆ ಬೇಕಾಗಿರೋದು ತೀವ್ರ ಬೇಸಾಯವೇನೆ ಹೊರತು ವಿಸ್ತರಣ ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈಗ ಒಂದು ವಿಚಾರ ತಿಳ್ಕೊಂಡಿರಿ, ಪ್ರತಿಯೊಂದು ಗ್ರಾಮದಲ್ಲಿ CPR ಅಂತ ಇತ್ತು, ಕಾಮನ್ ಪ್ರಾಪರ್ಟಿ ರಿಸೋರ್ಸ್. ಅದು ಕೆರೆ ಹಡ್ಲಿ ಇರ್ಬೋದು, ಗೋಮಾಳ ಇರ್ಬೋದು, ಬಾರೆ ಇರ್ಬೋದು, ಅದೆಲ್ಲವೂ ಕೂಡ ಈಗ ವ್ಯವಸಾಯಕ್ಕೆ ಬಂದಾಗಿದೆ. ಇದು ಪರೋಕ್ಷವಾಗಿ ನಮ್ಮ ಪಶು ಸಂಗೋಪನಾ ಉತ್ಪಾದಕತೆಯನ್ನು ಅಫೆಕ್ಟ್ ಮಾಡ್ತು. ಈಗ ಬೇರೆ ಪ್ರಾಪರ್ಟಿನ ಇಲ್ಲಲ್ಲ, ಇವ್ರು ಇಲ್ಲೇ ಬೆಳೆ ಬೆಳಿಬೇಕು, ಅಲ್ಲೇ ಹಸುನ ಮೇಯಿಸಬೇಕು, ಆ ರೀತಿ ಇರೋದ್ರಿಂದ ಇದಕ್ಕೆ ಗಮನ ಕೊಟ್ಟಿದ್ದಾರೆ ಅವರು. ಇದಾಗ್ಬಾರ್ದು, ಇನ್ನೇನು ಮಾಡಕ್ಕಾಗಲ್ಲ. ಈಗ ನಿಮ್ಮ ಏನು ಸಾರ್ವಜನಿಕ ಸೇರಿದ ಸೊತ್ತಿತ್ತು, ಎಲ್ಲ ಬೇರೆಯವರ ಸೊತ್ತಾಗಿದೆ. ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಮನೆಯನ್ನು ಕೂಡ ನೀವು ನೋಡಿದಿರಿ, ಏನು ಕೆರೆದು ಸರ್ವೆ ಮಾಡ್ತಿದ್ದಾರೆ ಎಷ್ಟೆಷ್ಟು ಒತ್ತುವರಿ ಆಗಿದೆ. ಅದೆಲ್ಲ ಸಿಕ್ಕಿದಾಗ ಸಮಗ್ರ ಧಾನ್ಯದ ಉತ್ಪಾದನೆ ಇದೆ, ಇದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಕೃಷಿಯಲ್ಲಿ ಹಿಂದುಳಿದಿರತಕ್ಕಂತ ಕೆಲವೊಂದು ಜಿಲ್ಲೆಗಳು ಏನಿದಾವೋ ಅಲ್ಲಿ ಈ ವೈವಿಧ್ಯಮಯ ಕೃಷಿ ಬೆಳೆಗಳನ್ನ ಬೆಳೀಲಿಕ್ಕೂ ಕೂಡ ಅವಕಾಶವನ್ನ ಈ ಯೋಜನೆ ಮಾಡಿಕೊಡುತ್ತೆ. ಅಂತ ಅಂದ್ರೆ ಸಾಂಪ್ರದಾಯಿಕವಾಗಿ ನಾವು ರಾಗಿ ಹುರುಳಿ ಬೆಳೀತಾ ಇದ್ದೋ ಅಂತ ಅಂದ್ರೆ ಅದನ್ನೇ ಬೆಳೀತಾ ಇರತಕ್ಕಂತ ಅನೇಕ ಜಿಲ್ಲೆಗಳು ಇವತ್ತು ಇದಾವೆ. ನಮ್ಗಿನ್ನೇನು ಬೇಡ, ಇದ್ ಮಾತ್ರ ಬೆಳ್ಕೊಂಡು ಹೋಗೋಣ ಅಂತ ಹೇಳಿ ಸಮಗ್ರ ಕೃಷಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇಲ್ಲ, ಬೇರೆ ಬೇರೆ ಬೆಳೆಗಳನ್ನ ಸಂಯೋಜನೆ ಮಾಡ್ಕೊಂಡು ಬೆಳೀತಾ ಇಲ್ಲ. ಇದಕ್ಕೂ ಕೂಡ ಇಲ್ಲಿ ಒತ್ತನ್ನ ನೀಡಲಾಗಿದೆ. ಇದು ಕೃಷಿಕರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡುತ್ತೆ ಅನ್ನುವಂಥದ್ದು ನನ್ನ ಒಂದು ಚಿಂತನೆ. ಕರೆಕ್ಟ್. ಆದ್ರೆ ಭಾರತದಲ್ಲಿ ನೀವು ಹೇಳಿದ ಹಾಗೆ ಕೆಲವು ರಾಜ್ಯಗಳ ಸ್ಥಿತಿ ಹೇಗಿದೆ ಅಂದ್ರೆ, ಒಂದು ಸರ್ವೆ ಏನ್ ಹೇಳುತ್ತೆ, ಮೋರ್ ದನ್ 65% ಆಫ್ ದಿ ಫಾರ್ಮರ್ಸ್ ಇನ್ ಸಮ್ ಆಫ್ ದಿ ಏರಿಯಾಸ್ ನಮ್ಮ ದಲ್ಲಿ ಹ್ಯಾವಿಂಗ್ ಲೆಸ್ ದನ್ 5 acres ಆಫ್ ಲ್ಯಾಂಡ್. ಒಂದು ದುರಂತ. ಎರಡನೇದು, ಆ 5 acres ಇನ್ ಮೋರ್ ದನ್ 4 places, ಅದು ಅವ್ರಿಗೆ ಅಡ್ಮಿಟ್ ಆಗ್ತಾ ಇರೋದು. ನೀವ್ ಹೇಳಿದಲ್ಲ ವೈವಿಧ್ಯಮಯ ಮಾಡ ಅಂದ್ರೆ, ಒಂದು ತುಂಡು ಭೂಮಿ ಇಲ್ಲಿದೆ, ಒಂದು ತುಂಡು ಭೂಮಿ ಅಲ್ಲಿದೆ, ಅದನ್ನ ಯಾಂತ್ರೀಕರಣ ಮಾಡಕ್ ಆಗ್ತಾ ಇಲ್ಲ, ಅದನ್ನ ವೈವಿಧ್ಯಮಯ ಮಾಡಕ್ ಆಗ್ತಾ ಇಲ್ಲ, ಅದು ತುಂಡು ಭೂಮಿನೂ ಕೂಡ ಒಂದು ಅಡ್ಡ ಬರ್ತಾ ಇತ್ತು. ಅದಕ್ಕೆ ಅವರು ಈ ತರ ಚಿಂತನೆ ಮಾಡಲಾಗಿದೆ. ಮತ್ತೊಂದು ಬಹಳ ಮುಖ್ಯವಾದಂತಹ ಅಂಶ, ಈಗ ನಾವಾಗ್ಲೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ. ಎಷ್ಟೋ ಜನ ಕೃಷಿಕರು ಇವತ್ತಿಗೂ ಕೂಡ ಅಲ್ಪಾವಧಿ ಆಗಿರ್ಲಿ ದೀರ್ಘಾವಧಿ ಆಗಿರ್ಲಿ ಸಾಲವನ್ನ ಪಡೆದೇ ಇಲ್ಲ. ಈ ತರದೊಂದು ಸೌಕರ್ಯ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ತಾವಾಗ್ಲೇ ಹೇಳಿದಾಗೆ ಯಾರೋ ಒಬ್ಬ ಪರ್ಸನ್ ಹತ್ರ ಹೋಗಿ ಅಥವಾ ಮೈಕ್ರೋ ಫೈನಾನ್ಸ್ ಅಂತ ಏನಿರುತ್ತೋ ಅಲ್ಲಿಗೆ ಹೋಗಿ ಸಾಲ ಪಡ್ಕೊಂಡು ಕೃಷಿ ಮಾಡ್ತಾ ಇರ್ತಕ್ಕಂತ ಒಂದು ಚಿತ್ರಣ ಇವತ್ತಿಗೂ ಕೂಡ ಇದೆ. ಈ ಆಯ್ದಂತ 100 ಜಿಲ್ಲೆಗಳೇನಿದಾವೋ ಇಲ್ಲಿ ಯಾರಿಗೆ ಇದುವರೆಗೆ ಅಲ್ಪಾವಧಿ ಮತ್ತೆ ದೀರ್ಘಾವಧಿ ಸಾಲ ಸಿಕ್ಕಿಲ್ವೋ ಅದರ ಲಭ್ಯತೆಯನ್ನ ಹೆಚ್ಚಳ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅದನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಿಳುವಳಿಕೆಯನ್ನ ನೀಡಬಹುದು. ನೀವು ಎಲ್ಲೋ ಡೆಲ್ಲಿನಲ್ಲೋ ಬ್ಯಾಂಗ್ಳೂರ್ನಲ್ಲಿ ಕುಳಿತುಕೊಂಡು ಯೋಜನೆ ಹಾಕಿದ್ರೆ ಅದ್ ಯಾರಿಗೆ ರೀಚ್ ಆಗ್ಬೇಕು ಅವ್ರಿಗೆ ಮಾಹಿತಿ ರೂಪದಲ್ಲೂ ರೀಚ್ ಆಗ್ತಾ ಇಲ್ಲ. ಒಂದ್ ಕಾರಣ, ಅವ್ರಿಗೂ ಕೂಡ ಅಷ್ಟು ಆಸಕ್ತಿ ಇಲ್ಲ ಪಂಚಾಯತಿ ಆಫೀಸ್ಗೆ ಹೋಗೋಣ ಏನೇನ್ ಸವಲತ್ತಿದೆ ಅದನ್ನು ಕೇಳ್ತಾ ಇಲ್ಲ. ಇದನ್ನ ಆ ಪಂಚಾಯತಿ ಲೆವೆಲ್ ಸಿಬ್ಬಂದಿಯನ್ನು ಬಳಸ್ಕೊಂಡು ಟಾಮ್ ಟಾಮ್ ಹೊಡ್ಸೋದಾಗ್ಲಿ ಮತ್ತೊಂದಾಗ್ಲಿ, ಯು ಕಮ್ ಬನ್ನಿ ಬನ್ನಿ. ನಬಾರ್ಡ್ ಕೂಡ ಕಳೆದ 2-3 ವರ್ಷಗಳಲ್ಲಿ ಬಹಳ ತೀವ್ರಗತಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಯಾರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಅಡಿಯಲ್ಲಿ ಬಂದಿಲ್ವೋ ಅಂತ ಅಂದ್ರೆ ಯಾರಿಗೆ ಸಾಲದ ಲಭ್ಯತೆ ಇಲ್ವೋ ಅವರನ್ನ ಗುರುತಿಸಿ ಅವರನ್ನ ಕರ್ಕೊಂಡ್ಬಂದು ಸಾಲ ಕೊಡ್ತಕ್ಕಂತ ಕೆಲಸವನ್ನ ಅದು ಎಲ್ಲಿ ಸಿಗಬೇಕು, ಯಾವ ಕಾರಣಕ್ಕೆ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅದನ್ನ ಅವರಿಗೆ ಒತ್ತಿ ಹೇಳಬೇಕು. ಏನಾಗಿದೆ, ಕೃಷಿ ವಲಯದಲ್ಲಿ ತೊಡಗಿಸ್ಕೊಂತ ಇರೋರು ಈಗ ಪರ್ವ ಕಾಲದಲ್ಲಿ ಇದ್ದಾರೆ, ಏನೂ ಗೊತ್ತಿಲ್ಲದೆ ಇರೋರು ಇನ್ನೂ ಇದಾರೆ, ಈಗ ಎಲ್ಲವೂ ಗೊತ್ತಿರೋ ಮಕ್ಕಳು ಇದ್ದಾರೆ. ಹೌದು, ಈ ಎಲ್ಲಾ ಗೊತ್ತಿರೋ ಮಕ್ಕಳಿಗೂ ಮನೆಯಲ್ಲಿರ್ತಕ್ಕಂತ ಹಿರಿಯರಿಗೂ ಸಾಮರಸ್ಯ ಬರ್ತಾ ಇಲ್ಲ. ಹೌದು, ಯಾಕೆಂದ್ರೆ ಅವರಲ್ಲಿ ಇಲ್ಲ, ಅಲ್ಲಿ ಎಲ್ಲಿಲ್ಲ, ಇವ್ರ ಜೊತೆ ಸಂಪರ್ಕದಲ್ಲಿಲ್ಲ. ಆ ದೃಷ್ಟಿನಲ್ಲಿ ನೀವೇನಿಲ್ಲ, ಈ ಕೆಳ ಹಂತದ ನಿಮ್ಮ ಎಲ್ಲಾ ಸುಧಾರಣೆಗಳನ್ನ, ಎಷ್ಟು ಉಪಯುಕ್ತ ಸುಧಾರಣೆ ಬಂದಿದೆವಲ್ಲ, ಇವುಗಳ ಪ್ರಾರಂಭ ಮೇಲಿಂದ ಆಗಬಾರದು, ಕೆಳ ಹಂತದಿಂದ ಆಗ್ಬೇಕು. ಹೌದು ಹೌದು, ಆಗ ಮಾತ್ರ ನೀವು ಕೃಷಿಯನ್ನ ಗಟ್ಟಿ ಮಾಡಬಹುದು. ಆಮೇಲೆ ಹಿರಿಯವರು ಅಲ್ಲಿರ್ತಾರೆ, ಕಿರಿಯವ್ರನ್ನೂ ಆಕರ್ಷಣೆ ಮಾಡಬಹುದು. ಏನ್ ಕೃಷಿ ಅಂದ್ರೆ ನೀವು ನೇಗಿಲು ಇಟ್ಕೊಂಡೇ ಹೊಲ ಮಾಡಬೇಕು ಅಂತೇನಿಲ್ಲ. ಇವತ್ತು ಪೌಲ್ಟ್ರಿ ಸೇ ಫಾರ್ ಎಕ್ಸಾಂಪಲ್, ಅದು ಅದು ವೆಜಿಟೇರಿಯನ್ಸ್ ಇರಬಹುದು, ನಾನು ಅದ್ರ ಬಗ್ಗೆ ಮಾತಾಡೋದು. ಸರಿಯಾಗಿ ನೀವು ಇವತ್ತು ನಾಟಿ ಕೋಳಿ ಕೇರ್ ತಗೊಂಡ್ರೆ ನೀವು ಇಷ್ಟೊಂದು ಹೋರಾಡೋ ಅವಶ್ಯಕತೆ ಇಲ್ಲ. ಒಂದು 100 ಕೋಳಿ ಸಾಕಾಗಲ್ವಾ, ಆಯ್ತಪ್ಪ 20% ಕೋಳಿ ಸತ್ತೋಗ್ಲಿ ಬಿಡಿ, ನಮ್ಗೇನು ಸತ್ತೋಗ್ಲಿ, 30% ಸತ್ತೋಗ್ಲಿ. ಆಮೇಲೆ ಆ ಗೆಸ್ಟೇಷನ್ ಪೀರಿಯಡ್ ಬಹಳ ಕಡಿಮೆ. ಒಂದು ಕೋಳಿ ಮರಿ ನೀವು ತಂದ್ರೆ ದಪ್ಪ ಆಗೋದು ಗೆಸ್ಟೇಷನ್ ಪೀರಿಯಡ್ ಅಂತೀವಲ್ಲ, ಬಹಳ ಕಡಿಮೆ ಅದು ಇನ್ಕಮ್ ಬರ್ತದೆ. ಬರುತ್ತೆ. ಈಗ ನೀವ್ ಹೇಳದಂಗೆ 100 ಕೋಳಿ ಸಾಕಂಡ್ರು ಕೂಡ 50 ಕೋಳಿ ಮೊಟ್ಟೆ ಕೊಟ್ಟರು ದಿವಸದಲ್ಲಿ ಒಂದ್ ದಿವಸಕ್ಕೆ 750 ರೂಪಾಯಿ ದುಡ್ಡಾಗುತ್ತೆ. ಎಲ್ಲಿ ಅವ್ರ ಮನೆಯಲ್ಲೇ ಕೂರ್ಬೋದು ಅವರು. ಹೌದು. ಅವಕ್ಕೇನು ದವಸ ಹಾಕಂಗಿಲ್ಲ, ಧಾನ್ಯ ಹಾಕಂಗಿಲ್ಲ, ರಕ್ಷಣೆ ಕೊಟ್ಟರು ಸಾಕು ಸಾಕು ಸಾಕು. ಈಗೆಲ್ಲ ಬಹಳ ಇದು ಬಂದಿದ್ದಾವೆ, ಏನು ಫೆನ್ಸಿಂಗ್ ಬಂದಿದೆ, ಈ ಪ್ಲಾಸ್ಟಿಕ್ ಇದ್ರಲ್ಲಿ ಬಂದಿದೆ, ಅದಕ್ಕೂ ಕೂಡ ಸಬ್ಸಿಡಿ ಇದೆ. ಹೌದು. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ವ್ಯವಸ್ಥೆ ಇರ್ತದೆ, ಅಲ್ಲಿ ಒಂದು ಸರ್ಕಾರ ಇರ್ತದೆ, ಸರ್ಕಾರ ಕೆಲವು ತೀರ್ಮಾನ ತಗೊಳ್ತಾ ಇರ್ತದೆ. ಆ ತೀರ್ಮಾನಗಳನ್ನ ಬಳಸುವವರು ಕೂಡ ಎಚ್ಚರಿಕೆ ಇದಾಗಬೇಕು. ಇಂಡಿಫರೆಂಟ್ ಆಗಿದ್ರೆ ವ್ಯವಸಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಏಕೆ ಬೆಳೆಗಳು ಹೇಗಿದಾವೆ, ಸೂಕ್ಷ್ಮ ಬೆಳೆಗಳಾಗಿದಾವೆ, ಸೂಕ್ಷ್ಮ ಬೆಳೆ ಇದಾವೆ ಇವು. ನಿಮ್ಮ ಆಕಾಶವಾಣಿ ನೋಡ್ತಾ ಇರ್ತೀನಿ, ಈ ತರ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಬಳಸಿದ್ರೆ ನಿಮ್ಮ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಿಮ್ಮ ಮಾತನ್ನು ರೆಗ್ಯುಲರ್ ಕೇಳ್ತೀನಿ. ಪ್ರಶ್ನೆ ಏನು ಅಂದ್ರೆ ಸಾವಯವ ಗೊಬ್ಬರದ ಪೂರೈಕೆ ಮಾಡೋದು ಹೇಗೆ? ನಾವು ಕೋಳಿ ಕುರಿ ದನ ಸಾಕ್ಲೇಬೇಕು. ಇಲ್ಲ, ಗಿಡ ಇಲ್ಲ, ಸೊಪ್ಪು ತಂದು ತಿಪ್ಪೆಗೆ ಹಾಕೋಣ ಅಂದ್ರೆ ಸೊಪ್ಪಿಲ್ಲ, ಇಲ್ಲ ಕೌಗಳೇ ಇಲ್ಲ, ಹೌ ಕೆನ್ ಯು ಎಕ್ಸ್ಪೆಕ್ಟ್ ಕೌಡಂಗ್? ಸಾಕಾಣಿಕೆಯನ್ನ ಅನಿವಾರ್ಯವಾಗಿ. ಆಗೇನಾಗ್ತಿತ್ತು, ನಿಮ್ಮನೆ ಹೊತ್ತ ದನ, ನನ್ನ ಮನೆ ಹೊತ್ತ ದನ, ಊರವರೆಲ್ಲ 100 ದನ ಒಂದ್ ಹಡ್ಲಲ್ಲಿ ಮೇಯವು. ಹಸುಗಳನ್ನ ಎಮ್ಮೆಗಳನ್ನ ಸಾಕುವ ವೆಚ್ಚ ಇತ್ತಲ್ಲ, 10 0 ಇತ್ತು ಅವರಿಗೆ. ಹೌದು. ಈಗ 1 ಲೀಟರ್ ಹಾಲು ಕರೆದು ನೀವು 40 ರೂಪಾಯಿ ಮಾರಿದ್ರೆ ಅದರ ಒಂದು ಮೆಂಟೆ ಕಾಸ್ಟ್ ಇದೆಯಲ್ಲ, 10 30 ರೂಪಾಯಿ ಬಂದ್ಬಿಡುತ್ತೆ. ಕಾರಣ ಏನು? ನೀವು ಹಸುಗ್ ಬೆಳಗಿನ ಸಂಜೆ ನೀವು ಫೀಡ್ ಮಾಡಲೇಬೇಕು. ಆಮೇಲೆ ನಿಮ್ಮ ಎಲ್ಲಾ ಈ ಫಾರ್ಡರ್ಗಳು ಕಾಸ್ಟ್ಲಿ, ಅಲ್ಲಿ ಹೊರಡೆ ಇಟ್ಕೊಂಡು ಹೋಗಿ ಅಂತ ಸುಮ್ಮನೆ ಬಿಟ್ಟು ಬೇಯಿಸೋದಕ್ಕೆ ಜಾಗ ಇಲ್ಲ. ಹೀಗೆ ಈ PM ಧನಧಾನ್ಯ ಕೃಷಿ ಯೋಜನೆ ಅನ್ನುವಂಥದ್ದು ಕೃಷಿಯಲ್ಲಿ ಯಾವ ಪ್ರದೇಶ ಹಿಂದುಳಿದಿದೆಯೋ ಅದನ್ನ ಮುಂದೆ ತರಲಿಕ್ಕೆ, ಅವ್ರಿಗೆ ಆ ಮೂಲಕ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇದೊಂದು ಒಳ್ಳೆಯ ಒಳ್ಳೆ ಯೋಜನೆ. ಬಟ್ 100 ಜಿಲ್ಲೆಗಳನ್ನ ತೆಗೆದ್ರಲ್ಲ, ಅದು ನನಗೆ ಸಂಖ್ಯೆ ಕಡಿಮೆ ಆಯ್ತು ಅಂತ. ಅದು ಬಹುಶಃ ಮುಂದಿನ ದಿವಸಗಳಲ್ಲಿ ಹೆಚ್ಚಳ ಆಗ್ಬೋದು. ಇನ್ನು ಜಾಸ್ತಿ ಇದೆ. ಮತ್ತೆ ಇದು ಪ್ರಯೋಗಾತ್ಮಕವಾಗಿ 100 ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಸ್ಟಾರ್ಟ್ ಮಾಡಿದ್ರು. ಅದ್ ಅಟ್ ಲೀಸ್ಟ್ ಬೇಕಿತ್ತು, ಚಿಂತನೆ ಬಂತಲ್ಲ. ಹೌದು, ಇದು ಮೊದಲು ಹಿಂದಿನ ಬಜೆಟ್ಗಳಲ್ಲಿ ಮಾಡಿಲ್ಲ, ಮಾಡಿರಲಿಲ್ಲ. ಇದೊಂದು ಒಳ್ಳೆ ಒಳ್ಳೆ ಯೋಜನೆ ಅಂತ ಹೇಳಿ. ಇನ್ನು ಈ ದ್ವಿದಳ ಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿ ಅದಕ್ಕೊಂದು ಘೋಷಣೆಯನ್ನ ಮಾಡಿದ್ದಾರೆ. ದ್ವಿದಳ ಧಾನ್ಯ ಆತ್ಮನಿರ್ಭರತೆ ಅಂತ ಹೇಳಿ, ಇದ್ರ ಬಗ್ಗೆ ತಮಗೇನಿಸುತ್ತೆ? ದ್ವಿದಳ ಧಾನ್ಯಗಳ ಇವತ್ತು ಬೇಡಿಕೆ ಪೂರೈಕೆಗಿಂತ ತುಂಬಾ ಜಾಸ್ತಿ ಇದೆ. ಹೆಚ್ಚು ಬೆಳೀತಾ ಇಲ್ಲ, ಕಾರಣ ಏನು ಅಂದ್ರೆ ದ್ವಿದಳ ಧಾನ್ಯಗಳ ಬೆಳೆ ಇದೆಯಲ್ಲ, ಅದನ್ನ ನಿರ್ವಹಣೆ ಇದೆಯಲ್ಲ, ಅದಕ್ಕೆ ಹೆಚ್ಚು ಜನ ವರ್ಕರ್ಸ್ ಬೇಕು. ಹೌದು. ಆಮೇಲೆ ಆ ಬೆಳೆಗಳೆಲ್ಲ ನನಗೆ ಗೊತ್ತಿರೋ ಹಾಗೆ ಕಡಿಮೆ ಅಂದ್ರೆ ಕೆಲವು 1 ವರ್ಷದ ಬೆಳೆಗಳು ಇದಾವೆ. ತೊಗರಿ ತುಂಬಾ ಡಿಮ್ಯಾಂಡ್ ಇದೆ. ಉದ್ದು ಅದು 1 ವರ್ಷದ ಬೆಳೆ, ಅಲ್ಲಿವರೆಗೆ ಇವರಿಗೆ ತಾಳ್ಮೆ ಇಲ್ಲ ರೈತರಿಗೆ. ಹೌದು. ಇವ್ರೇನ್ ಮಾಡ್ತಾರೆ, ಈಗ ಶುಂಠಿ ಅದು 1.5 ವರ್ಷ ಆಯ್ತು, ಅದು ಯಾವ್ದೋ ಒಂದು ವೇಬಲ್ ಬಂತು ಅಂದ್ರೆ ಇವ್ರ ರೈತರದ್ದು ಒಂದೇ ಒಂದು. ನಾನು ಅರ್ಥ ಮಾಡ್ಕೊಂಡಂಗೆ, ನಾನು ಕೂಡ 2 ಎಕರೆ ಜಮೀನು ಇಟ್ಕೊಂಡು ನೋಡ್ತೀನಿ, ಯಾವ್ದಾದ್ರು ಒಂದು ಏರಿಯಾದಲ್ಲಿ ಒಂದು ಯಾವ್ದೋ ಕಾರಣಕ್ಕೆ ಸಕ್ಸಸ್ ಆದ ತಕ್ಷಣ ಗ್ರೌಂಡ್ ನ ಸ್ಟಡಿ ಮಾಡೋದೇ ಇಲ್ಲ, ಯಥಾವತ್ ಕಾಪಿ ಮಾಡ್ಬಿಡುದು. ದಟ್ ಇಸ್ ದ ಕಾರಣ. ಈಗ ಇವತ್ತು ನೀವು ಶುಂಠಿ ಬೆಳೆಗಾರರು ಪ್ರಾಬ್ಲಮ್ ಆಗ್ತಾ ಇರೋದು. ಹೌದು. ಶುಂಠಿ ಜೀವನಾವಶ್ಯಕ ವಸ್ತು ಅಲ್ಲ. ಹೌದು. ಈಗ ರಾಗಿ ಜೀವನಾವಶ್ಯಕ ವಸ್ತು, ಇವತ್ತು ರಾಗಿ ಬೆಳೆಯೋದಕ್ಕೆ ಇವರು ರೆಡಿ ಇಲ್ಲ. ರಾಗಿ ನಾಟಿ ಮಾಡಿದ್ರೆ ಮಾಡ್ಬೇಕು. ಹೌದು. ಆಮೇಲೆ ಬಡಿಯವರು ಯಾರು ಕೊಯ್ಲು ಮಾಡ್ಬೇಕು, ಕಣ ಎಲ್ಲಿದೆ ಕಣ. ಈಗ ಸರ್ಕಾರಗಳು ಈ ಕಾಮನ್ ಕಣಗಳು ಮಾಡಿಕೊಟ್ಟಿದ್ದಾರೆ ಒಂದೊಂದು ಊರಲ್ಲಿ. ನಿಮಗೆ ಗೊತ್ತಿಲ್ಲ, ಕೆಆರ್ನಗರ್ ಹೋಗ್ಬೇಕಾದ್ರೆ ನೋಡಿ, ಅಲ್ಲಿ ಯಾವ್ದೊಂದು ಊರಲ್ಲಿ ನೋಡ್ತಿದ್ದೆ, 1/2 ಎಕರೆಗೆ ಮಾಡಿದ್ದಾರೆ ಕಣ. ಹೌದು. ಇವತ್ ನೀವು ಬಡ್ಕಂತೀರಿ, ನಾಳೆ ನಾನು. ಅಷ್ಟು ಕಾಸ್ಟ್ ಕಡಿಮೆ ಆಗಿದೆ ಅವರಿಗೆ. ಕಡಿಮೆ ಆಗಿದೆ ನೋಡಿ ಸರ್. ನನಗೆ ಅನ್ಕೊಂಡಿದ್ದೀನಿ ಇದು ಒಂದು ಕಷ್ಟದ ವಲಯ. ನೀವು ಯಾವುದೇ ದೇಶದಲ್ಲಿ ನೋಡಿ, ಒಬ್ಬ ತಜ್ಞ ಹೇಳ್ತಾರೆ, ಯಾವ ದೇಶ ಸಂಪೂರ್ಣವಾಗಿ ಕೃಷಿ ಪ್ರಧಾನವಾದ ದೇಶ ಆಗಿರ್ತದೆ ಆ ದೇಶ ಕೃಷಿಯಲ್ಲೂ ಕೂಡ ಹಿಂದುಳುವ ಚಾನ್ಸಸ್ ಇರ್ತದೆ. ಅದಕ್ಕೆ ಇವ್ರೇನ್ ಮಾಡಿದ್ರು, ಕೃಷಿಯ ಜೊತೆಗೆ ಈ ಬೇರೆ ವಲಯಗಳು, ಅವುಗಳ ಮೂಲಕ ಕೃಷಿ ಕ್ಷೇತ್ರವನ್ನು ಕೂಡ ಡೆಫಿನೆಟ್ ಆಗುತ್ತೆ ಸರ್. ಈಗ ನನಗೆ ಈ ಕೃಷಿಯೇತರ ಕಸುಬಲ್ಲಿ ಇದೀವಿ ನಾವು, ನಮಗೆ ಬರ್ತಕ್ಕಂತ ಆದಾಯ ಇದೆಯಲ್ಲ ಸರ್, ಒಂದು ತರದಲ್ಲಿ 10 ಈಸಿ ಮನಿ ಅಂತ ಅನ್ಕೊಂಡಿದೀನಿ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ದುಡಿತೀನಿ. ಈಸಿ ಮನಿ ಯಾರ ಹತ್ರ ಇದೆ, ಅವರು ಊಟ ಮಾಡ್ಲೇಬೇಕು. ಹೌದು. ಊಟ ಮಾಡತಕ್ಕಂತ ಎಲ್ಲಾ ಕೃಷಿ ಪದಾರ್ಥಗಳನ್ನ ಬೆಳೆಯುವಂತ ಒಂದು ವರ್ಗಕ್ಕೆ ಇವರು ಇವತ್ತು ಪ್ರೈಸ್ ಕೂಡ ಕ್ರೀಡಿದ್ದಾರೆ. ಹೌದು, ನೋಡಿ, ದ್ವಿದಳ ಧಾನ್ಯದ ಇನ್ನೊಂದು ಕತೆ ಹೇಳ್ತೀನಿ ನಾನು. ಈಗ ಹುರುಳಿಕಾಳು ಅದೊಂದು ನಿರ್ಲಕ್ಷಿತವಾದಂತಹ ಒಂದು ಬೆಳೆ ಅಂತ ಹೇಳಿ ಅಂತ ಅನ್ಬಹುದು. ಕಾಳು ಅಂತ ಹೇಳಿ ಮಿಶ್ರ ಇದ್ರಲ್ಲಿ ಹಾಕೊಂಡು ಬೆಳೆಯೋರು ಬೆಳೀತಾ ಇದ್ರು, ಯಾರು ಹೆಚ್ಚು ಇಷ್ಟಪಡ್ತಿರಲಿಲ್ಲ. ಇವತ್ತು ಅದ್ರ ಕತೆ ಏನಾಗಿದೆ, 100 ರೂಪಾಯಿ ಕೆಜಿ ಹುರುಳಿಕಾಳಿಗೂ ಕೂಡ 100 ರೂಪಾಯಿ ಅಂತ. ಇನ್ನು ತೊಗರಿ ಆಗ್ಬಹುದು, ಮತ್ತೊಂದು ಹೌದು, ನೀವೇನು ಕೃಷಿ ಮಾಡಬೇಡಿ, ಜಾಸ್ತಿ ಆಗಿದೆ. ಇಲ್ಲಿ ಏನು ಅಂತ ನಾವು ಗಮನಿಸಬೇಕಾಗಿದ್ದು ಸರ್, ಈ ದ್ವಿದಳ ಧಾನ್ಯಗಳು ಅಂತ ಏನಿದಾವ, ಇವು ತುಂಬಾ ಪ್ರೋಟೀನ್ ಇರುತ್ತೆ ಮತ್ತೆ ಪೋಷಕಾಂಶಗಳಿರುತ್ತೆ. ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕಿದ್ದು. ಬೆಳೆಯುವವರು ಯಾರು ಅಂತ ನೋಡಿದ್ರೆ ಬೆಳೆಯುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ದ್ವಿದಳ ಧಾನ್ಯಗಳನ್ನ ನಾವು ಹೊರದೇಶಗಳಿಂದ ಆಮದು ಮಾಡ್ಕೊಳ್ತಿದ್ದೀವಿ. ಅದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಬೆಳೆಗಳನ್ನ ವಿದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ಸೂರ್ಯಕಾಂತಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಮುಂದಿನ 6 ವರ್ಷಗಳಲ್ಲಿ ಈ ಒಂದು ದ್ವಿದಳ ಧಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣವಾದಂತಹ ಸ್ವಾವಲಂಬಿಯನ್ನ ನಾವು ಸಾಧನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇದನ್ನ ಮಾಡಿದ್ದಾರೆ. ಇಲ್ಲಿ ರೈತರಿಗೆ ಇನ್ನೊಂದೇನ್ ಹೇಳ್ತಾರೆ ಅಂತ ಅಂದ್ರೆ, ನೀವು ದ್ವಿದಳ ಧಾನ್ಯ ಎಷ್ಟಾದ್ರೂ ಬೆಳೀರಿ, ಎಷ್ಟಾದ್ರೂ ಖರೀದಿ ನಾವು ಮಾಡ್ತೀವಿ, MSP ಇದೆ, ಖರೀದಿ ನಾವು ಮಾಡ್ತೀವಿ. ಈ ಯೋಜನೆಯಲ್ಲಿ ಅದನ್ನ ಹೇಳಿರೋದು, ಕನಿಷ್ಠ ಬೆಂಬಲಿತ ಬೆಲೆ ಇದೆಯಲ್ಲ, ಅದು ಓಪನ್ ಮಾರ್ಕೆಟ್ ಗಿಂತ ಕಡಿಮೆ ಇದ್ರೆ ನೀವು ಓಪನ್ ಮಾರ್ಕೆಟ್ ಅಲ್ಲೇ ಮಾರಿ, ಅಲ್ಲಿ ನಿಮಗೆ ಪ್ರೊಟೆಕ್ಷನ್. ನಾವು ಕಲ್ಟಿವೇಷನ್ ಕಾಸ್ಟ್ ಮೇಲೆ MSP ಮಾಡಿದೀವಿ, ಹೌದು, ನಿಮಗೆ ಲಾಸ್ ಆಗಲ್ಲ. ಈ MSP ಗಿಂತ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ. ಆಗ ನೀವೇನ್ ಕಂಪಲ್ಸರಿ ತರಬೇಡಿ ಇಲ್ಲಿಯೇ, ಓಪನ್ ಮಾರ್ಕೆಟ್ ಹೋಗಿ, ಹೌದು, ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತಗೊಳ್ಳಿ. ಈ ದಿಕ್ಕಿನಲ್ಲಿ ಅವ್ರು ಕೆಲಸ ಹೇಳಿದ್ದಾರೆ, ಕೆಲಸ ಮಾಡಿದ್ರು. ಸರ್ಕಾರ ಖರೀದಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವಾಗ ಆಗುತ್ತೆ ನಿಮ್ಮ ಏನು ವೆಚ್ಚ ಮಾಡಿರ್ತೀರಿ ಅಷ್ಟು ಕವರ್ ಆಗ್ತಾ ಇಲ್ಲ ಅಂದ್ರೆ ನಾವು ಒಂದು ಬೆಲೆ ನಿಗದಿ ಮಾಡ್ತೀವಿ, ತಜ್ಞರಿಂದ ತಗೊಳ್ತೀವಿ ನಾವು. ಒಂದು ಕೆಜಿ ಬೆಳೆಯೋದಕ್ಕೆ ಆವರೇಜು ತೊಗರಿಕಾಯಿ ಬೆಳೆಯೋದಕ್ಕೆ ಎಷ್ಟು ಬರ್ತದೆ ಆವರೇಜು, ಸೇ ಫಾರ್ ಎಕ್ಸಾಂಪಲ್ 80 ರೂಪಾಯಿ ಬಂದ್ರೆ ಪ್ಲಸ್ ಪ್ರಾಫಿಟ್ ನಿಮ್ಗೆ ಹಾಕಿ ನಾವು, ನಿಮ್ಗೇನು ಲಾಸ್ ಇಲ್ವಲ್ಲ, ಮಾರ್ಕೆಟ್ ಅಲ್ಲಿ 200 ಆಯ್ತು ಅಲ್ಲಿಗೆ ತಗೊಂಡೋಗಿ. ಬಹಳ ಮುಖ್ಯವಾಗಿ ನಾವು ಏನು ಊಟಕ್ಕೆ ಅಂತ ಹೇಳಿ ಬಳಸ್ತೀವೋ ಅದ್ಯಾವುದನ್ನು ಕೂಡ ನಾವು ಹೊರದೇಶಗಳ ಮೇಲೆ ಡಿಪೆಂಡ್ ಆಗಬಾರ್ದು ಅದು ಆದುವಿ ಅಂತ ಅಂತ ಅಂದ್ರೆ ನಾವು ಆರ್ಥಿಕವಾಗಿ ಅಷ್ಟು ಸದೃಢರಾಗಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ನಾವು ಹೊರದೇಶಗಳಿಗೆ ಡಿಪೆಂಡ್ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ, ದೇಶ ಅಂದರೆ ಮಣ್ಣು ಅಲ್ಲ, ದೇಶ ಎಂದರೆ ಜನರು. ಜನರು ಹೌದು, ನಮಗೆ ಜನ ಮುಖ್ಯ, ಜನ ಮುಖ್ಯ. ಈ ಜನ ಅವರ ಕರ್ತವ್ಯವನ್ನ ಅವ್ರು ಮಾಡಿದ್ರೆ ಆಗ ನ್ಯಾಚುರಲ್ ಆಗಿ ಫಸ್ಟ್ ಕುಟುಂಬ ಇಂಪ್ರೂವ್ ಆಗುತ್ತೆ ಸರ್. ಆಗ ನಿಮ್ಮ ವಲಸೆ ತಪ್ಪುತ್ತೆ. ಈಗ ಹೊರಗಡೆ ಹೋಗಿರೋರ್ನ ಅಷ್ಟು ಸುಲಭವಾಗಿ ತರಬೇಕಾಗ್ತಿರ್ಲಿಲ್ಲ. ಈ ಒಂದು ಬಜೆಟ್ ಅಲ್ಲಿ ನನ್ನ ಪ್ರಕಾರ ಗೊತ್ತಾದ ಪರ್ಸೆಂಟೇಜ್ ಮಕ್ಕಳು ಬಂದ್ರೆ ಬರಬಹುದು. ಗ್ರಾಮೀಣರಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಹಳ ಮುಖ್ಯವಾದಂತಹ ಯೋಜನೆ ಅಂತ ಹೇಳಿದ್ರೆ ಗ್ರಾಮೀಣರಿಗೆ ಗ್ರಾಮದಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇದು ಹೇಗೆ ಅನುಕೂಲ ಆಗ್ಬಹುದು, ಈ ಒಂದು ಗ್ರಾಮೀಣ ಆರ್ಥಿಕತೆ ಏನಿದೆಯೋ ಅದಕ್ಕೆ ಹೇಗೆ ಬಲ ತರಬಹುದು? ಆಗ್ಲೇ ನರೇಗಾ ಅವೆಲ್ಲ ಇದಾವೆ. ಹೌದು, ಈ ಗ್ರಾಮೀಣ ಪ್ರದೇಶದಲ್ಲೇ ನಾವು ಉದ್ಯೋಗ ಸೃಷ್ಟಿ ಅಂತಂದ್ರೆ ಕೃಷಿ ಆಧಾರಿತ ಉದ್ಯೋಗನ, ಕೃಷಿ ಏ ತರನ ನೋಡ್ಬೇಕು ನಾವು ಅಲ್ಲಿ. ಅವಾಗ ಯಾವ ತರ ಕೊಡ್ಬೇಕಾಗುತ್ತೆ ನಾವು, ಆಯ್ತಲ್ಲಪ್ಪ ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ಬೇಕು. ಸೃಷ್ಟಿ ಮಾಡ್ಲಿಕ್ಕೆ ಅಲ್ಲಿ ಯಾವ ಏರಿಯಾದಲ್ಲಿ ಅವಕಾಶ ಇದೆ ಆ ಉದ್ಯೋಗವನ್ನ ಮಾಡ್ಬೇಕು. ಎಲ್ಲಾನು ಮಾಡ್ಲಿಕ್ಕೆ ಬರೋದಿಲ್ಲ ಈಗ ನಿಮಗೆ, ಅಲ್ಲಿಗೆ ಏನು ಅವಕಾಶ ಇದೆ ಅದನ್ನ ಮಾಡಬಹುದು. ಹೌದು ಹೌದು, ಅವ್ರು ಹೋಗದೇ ಹಾಗೆ ಇದೇ ಕೆಲಸಕ್ಕೆ ನೀನ್ ಹಾಸ್ನಕ್ಕೆ ಹೋಗ್ತೀಯಲ್ಲಪ್ಪ, ಇದೇ ಕೆಲಸ ಇಲ್ಲೇ ಇದೆ ಮಾಡು. ಆ ನಿಟ್ಟಿನಲ್ಲಿ ನೋಡಿ ಸರ್, ಎಷ್ಟು ಒಳ್ಳೆ ಒಂದು ಯೋಜನೆಯನ್ನು ಹಾಕಿದ್ದಾರೆ ಅಂದ್ರೆ ಕೌಶಲ್ಯ ವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಕೌಶಲ್ಯ ವೃದ್ಧಿ ಇಲ್ಲದ ಕಾರಣಕ್ಕಾಗಿ ಇಲ್ಲದೆ ಇರೋ ಯಾವುದೇ ಕಸಬಿಲ್ಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್. ಕೌಶಲ್ಯ ವೃದ್ಧಿಯನ್ನ ಮಾಡ್ತೀವಿ, ಅದ್ರ ಜೊತೆಗೆ ಬಂಡವಾಳ ಹೂಡಿಕೆಯನ್ನು ಕೂಡ ಸರ್ಕಾರದಿಂದ ಮಾಡ್ತೀವಿ ಅಂತ ಅಂದ್ರೆ ಗ್ರಾಮೀಣ ಸರ್ಕಾರ ಜೀವಂತವಾಗಿದೆ ಮಾಡ್ತೀವಿ. ತಂತ್ರಜ್ಞಾನ ಬಳಕೆಯನ್ನು ಕೂಡ ಅಲ್ಲಿ ಮಾಡ್ತೀವಿ. ಈ ಮೂಲಕ ಉದ್ಯೋಗವನ್ನು ಸೃಷ್ಟಿಯನ್ನ ಮಾಡ್ತೀವಿ. ಆ ಮೂಲಕ ಗ್ರಾಮೀಣ ಆರ್ಥಿಕತೆ ಏನಿದೆಯೋ ಅದಕ್ಕೊಂದು ಹೊಸ ಚೈತನ್ಯವನ್ನ ತಂದು ಕೊಡ್ತೀವಿ ಅನ್ನುವಂಥದ್ದು. ಇದು ಬಹಳ ಮುಖ್ಯವಾದದ್ದು, ಯಾಕೆಂದ್ರೆ ಇವತ್ತು ಕೃಷಿಯಿಂದ ಬೇರೆ ಕಡೆಗೆ ವಲಸೆ ಹೋಗ್ತಾ ಇದೀವಿ ಅನ್ನುವಾಗ ಗ್ರಾಮೀಣರು ಪಟ್ಟಣ ಪ್ರದೇಶಗಳಿಗೆ ವಲಸೆ ಬರ್ತಾ ಇರ್ತಕ್ಕಂಥದ್ದು ಮತ್ತೊಂದು ದೊಡ್ಡ ಸಮಸ್ಯೆ. ಇದಕ್ಕೆ ನಾವು ಅಧ್ಯಯನ ಮಾಡಿದ್ರೆ, ಸಂಶೋಧನೆ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕೃಷಿಯನ್ನು ಬಿಟ್ಟು ಒಂದು ಲೈನ್ ಆಚೆ ಬರ್ತೀನಿ. ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಜಧಾನಿ ಮಟ್ಟಕ್ಕೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ರು. ಈಗ ಪಿಯುಸಿ ಶಿಕ್ಷಣ ಕೂಡ ತಾಲೂಕು ಮಟ್ಟದಲ್ಲೇ ಏನು ಹಾಸನ ಜಿಲ್ಲಾ ಕೇಂದ್ರ ಹೊಡೆಯಿತು ಅದು ದೊರೀತಾ ಇದೆ. ಹಾಗಾಗಿ ಅಲ್ಲಿಂದ ಮಕ್ಕಳು ಇಲ್ಲಿಗೆ ಮೈಗ್ರೇಷನ್ ಆಗ್ತಾ ಇಲ್ಲ, ಇಲ್ಲಿಗೇನು ಬರಬೇಕಾದ ಅವಶ್ಯಕತೆ ಇಲ್ಲ. ಒಂದು ಕಾಲದಲ್ಲಿ ನಿಮ್ಮ ಅರಕಲಗೋಡಿಂದ ಮೈಸೂರಿಗೆ ಹೋಗ್ತಿದ್ದ ನಾವು, ಈ ಅವಶ್ಯಕತೆ ಇಲ್ಲ. ಅದೇ ತರ ಕೃಷಿಯನ್ನು ಮಾಡಬಹುದು. ಒಂದು ಪ್ರಯೋಗ ಸಕ್ಸಸ್ ಆಗಿದೆ. ಈಗ ನಾನು 76 ಕಾಲೇಜ್ನ ವಿಸಿಟ್ ಮಾಡಿ ಬಂದಿದ್ದೀನಿ ಕಳೆದ 2 ತಿಂಗಳಲ್ಲಿ ರೆಗಾರ್ಡಿಂಗ್ ಇದು ಪಿಯು ಲೆವೆಲ್ ಸ್ಟಡೀಸ್ ಹೇಗಿದೆ ನೋಡೋಣ ಅಂತ. ಆಲ್ಮೋಸ್ಟ್ ಆಲ್ ದಿ ತಾಲೂಕಲ್ಲಿ ಪಿಯು ಎಜುಕೇಶನ್ 10 ಇದೆ. ಚೆನ್ನಾಗಿದೆ, ಚೆನ್ನಾಗಿದೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಏನು ರಾಜಿ ಇಲ್ಲ. ಅದೇ ಒಂದು ಇದು ಮಾದರಿಯಲ್ಲಿ ಇದು ಆದ್ರೂ ಗ್ರಾಮೀಣರಿಗೂ ಕೂಡ ಗ್ರಾಮೀಣ ಭಾಗದಲ್ಲೇ ಕೆಲಸ. ಈಗ ಒಂದು ಕುಟುಂಬ ತಗೊಳ್ತೀವಿ ಸರ್, ನಿಮ್ಮ ಮಗ ಯಾವ ಕಾರಣಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಹೇಳಿ, ಅದಕ್ಕೆ ಬದಲಿ ವೃತ್ತಿ ಯಾವ್ದನ್ನ ನಾವು ಮಾಡಬಹುದು ನೋಡಿ. ಆಗ ವೃದ್ಧರನ್ನ ನೋಡ್ಕೊಂಡಂಗಾಗ್ತದೆ. ಹೌದು, ಇವ್ರು ಏನು ದುಡಿತಾ ಇದಾರೆ ಅದು ಅಲ್ಲೇ ಸಿಗುತ್ತೆ. ಅಲ್ಲಿ ಏನಾರು ಆಗ್ಲಿ ಮಧುಸೂದನ್ ಅವರೇ, ಈಸ್ಟ್ ಆರ್ ವೆಸ್ಟ್ ಹೋಮ್ ಇಸ್ ಬೆಸ್ಟ್. ಅಲ್ಲ, ಇವತ್ತು ಹೊರಗಡೆ ಹೋದವರೆಲ್ಲ ಅದೇ ಮಾತು ಹೇಳೋದು, ನಮ್ಮೂರೇ ನಮಗೆ ಮೇಲೆ ಒಂಥರ ಹೊರತು ಹೋಗ್ಬಿಟ್ರು. ಅವ್ರು ಎಷ್ಟೇ ಅನುಭವಿಸಿದ್ರು ಹೊರಗಡೆ ನಮ್ಮೂರು ಸರಿ ಹೇಳೋದಿಲ್ಲ. ದೇ ಆರ್ ಸಿಂಪ್ಲಿ ಅರ್ನಿಂಗ್ ಫಾರ್ ಮೇಕಿಂಗ್ ಪೇಮೆಂಟ್ ಅಷ್ಟೇ. ಈ ಅನುಭವದ ಪ್ರವೃತ್ತಿ ಇದಾವಲ್ಲ, ಅವರ ಒಂದು ಅನುಭವದ ಸ್ಟೈಲೇ ಅನದರ್ ಸೆಕ್ಟರ್ ಇನ್ಕಮ್ ಅನ್ನ ಮಾಡ್ತಾರೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಮುಖವಾದಂತಹ ಯೋಜನೆ ಕೃಷಿ ಮತ್ತೆ ಹಣ್ಣುಗಳಿಗೆ ಸಮಗ್ರ ಯೋಜನೆ ಅಂತ ಹೇಳಿ. ಈಗ ಜನರಲ್ಲಿ ಖರೀದಿಯ ಶಕ್ತಿ ಹೆಚ್ಚಳ ಆಗಿದೆ, ಹಣ್ಣಾಗಿರ್ಬೋದು ಅದು ಬೇರೆ ದವಸ ಧಾನ್ಯ. ಅದನ್ನ ನಾನು ನಿಮ್ಗೆ ಹೇಳಿದೆ, ಯಾವ ಜನಗಳು ಹೆಚ್ಚಾಗಿದೆ ಅಂದ್ರೆ ಕೃಷಿ ಏತರ ಕಸುಬಲ್ಲಿ ದುಡಿತಾ ಇದಾರಲ್ಲ ಅವರಲ್ಲಿ ಹೆಚ್ಚು. ಅವರಿಗೆ ಇದರ ತಿಳುವಳಿಕೆ ಬಂತು, ಹೌದು ನಾವೇನೇ ದುಡಿದ್ರುವೆ ನಮಗೆ ಹಣ್ಣುಗಳ ಸೇವನೆ ಮುಖ್ಯ, ಈ ಧಾನ್ಯಗಳ ಸೇವನೆ ಮುಖ್ಯ ಅಂತ. ಹಾಗಾಗಿ ಅವರು ನಿಮ್ಮ ಬೆಲೆಯನ್ನ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಅದನ್ನ ಇವ್ರು ರೈತ ಅರ್ಥ ಮಾಡಿದ್ರೆ ಅವ್ರು ಬಾರ್ಗೇನ್ ಮಾಡಲ್ಲ. ಕೃಷಿ ಏತರದಲ್ಲಿ ಸಂಬಳ ತಗೊಳ್ಳೋರು ಯಾರು ಅಷ್ಟು ಬಾರ್ಗೇನ್ ಮಾಡಲ್ಲ. ಬಟ್ ಅವ್ರಿಗೆ ರಸಬಾಳೆಹಣ್ಣು ಬೇಕು, ಏನ್ ರಸಬಾಳೆಹಣ್ಣು ಕಂಪ್ಯೂಟರ್ ಬೆಳೆಯಕಾಗ್ತದ. ಆ ದೃಷ್ಟಿಯಲ್ಲಿ ಬಜೆಟ್ ಅಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಹಣ್ಣುಗಳಿಗೆ ಎನ್ಕರೇಜ್ ಮಾಡಿದ್ದಾರೆ. ಹಣ್ಣುಗಳಿಗೆ ನೋಡಿ ಖರೀದಿ ಶಕ್ತಿ ಹೆಚ್ಚಳ ಆಗಿದೆ. ಇನ್ನೊಂದು ಈಗ ಜಾಗೃತಿ ಬಂದಿದೆ ಜನರಲ್ಲಿ, ಆರೋಗ್ಯದ ಜಾಗೃತಿ ಅಂತ ಹೇಳಿ ಏನ್ ಕರಿತೀವಿ, ಆರೋಗ್ಯ ಶಿಸ್ತು. ಆರೋಗ್ಯ ಶಿಸ್ತು ಇವತ್ತು ಬಂದಿದೆ. ನೀವು ಒಂದನೇ ಸಲ್ಲಿಸಿ, ಆರೋಗ್ಯ ಶಿಸ್ತು ಬರೋದಕ್ಕೆ ಮೂಲ ಕಾರಣ ನಮ್ಮ ಕೋವಿಡ್. ಹೌದು, ಇವತ್ತು ನಮ್ಮ ಇದು ಕೂಡ ಹೇಳುತ್ತೆ, ವಿಶ್ವ ಆರೋಗ್ಯ ಸಂಸ್ಥೆನೂ ಹೇಳುತ್ತೆ, ನೀವು ಬರೀ ಮುದ್ದೆ ಅನ್ನ ಚಪಾತಿ ತರಕಾರಿ ತಿನ್ನೋದಲ್ಲ, ಒಂದು ದಿವಸಕ್ಕೆ ಇಷ್ಟು ಪ್ರಮಾಣದ ಹಣ್ಣುಗಳನ್ನು ಕೂಡ ಸೇವನೆಯನ್ನ ಮಾಡಬೇಕು. ಸೊಪ್ಪು ಎಕ್ಸಾಂಪಲ್, ಸೊಪ್ಪನ್ನ ಸೇವನೆ ಮಾಡಬೇಕು. ಇದನ್ನ ಸೇವನೆ ಮಾಡಿದ್ರೆ ಮಾತ್ರ ನಿಮ್ಮ ಆರೋಗ್ಯ ದೃಢವಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಆ ಜಾಗೃತಿ ಬಂದ ಕಾರಣಕ್ಕಾಗಿ ಇವತ್ತು ಹಣ್ಣುಗಳಿಗೂ ಕೂಡ ಇವತ್ತು ಹೆಚ್ಚು ಬೇಡಿಕೆ ಬರ್ತಾ ಇದೆ. ಬೇರೆ ಹೇಳಿರಿ ತರಕಾರಿ ವಿಚಾರ, ಇಲ್ಲಿ ಸಂತೆಯಲ್ಲಿ ಒಬ್ಬರು ಪರಿಚಯ ಮಾಡ್ಕೊಂಡೆ, ಅವರು ಹೇಳಿದ 80 ಅಂತ. ಓಹೋ, ಅವರು ಈ ಶಾರ್ಟ್ ಕಪ್ಪು ಸಣ್ಣ ಕಡ್ಡಿ ಬದನೆಕಾಯಿ ಬೆಳೀತಾರೆ. ಮಗ, ನಾವು ಈ ಬೆಳೆನೆ ಬೆಳೆದು ಉದ್ದಾರ ಇದೆ, ನಾನು ಮಗು ತರ ಸಾಕ್ತೀನಿ ನಾನು. ಏನ್ ರೆಗ್ಯುಲರ್ ನಿಮ್ದು ಹೈಬ್ರಿಡ್ ಇದಲ್ಲ, ಶಾರ್ಟ್ ತುಂಬಾ ದುಡ್ಡು ಬರ್ತದೆ. ದುಡ್ಡು ಬರುತ್ತೆ ಅವ್ರಿಗೆ, ಸಾಧ್ಯ ಆದ್ಮೇಲೆ ಪಕ್ಕದವ್ರಿಗೂ ಸಾಧ್ಯ ಆಗ್ಬೇಕಲ್ಲ. ಹೌದು, ರೈತರು ಕೂಡ ಸರ್ ಅಫ್ಕೋರ್ಸ್ ಅವ್ರು ಬಹಳ ಕಷ್ಟಪಡ್ತಾರೆ. ಈಗ ಈ ಸೂರ್ಯನ ಬೆಳಕಿಗೆ ಮೈ ಒಡ್ಡೆ ಅವರು ಏನು ಮಾರ್ಗ ಇಲ್ಲ, ಅದರ ಜೊತೆಗೆ ಅದ್ರ ಫಲನೂ ಉಣ್ಬೇಕಲ್ವಾ ಅವರು. ಹೌದು, ಖಂಡಿತವಾಗಿ ಕೂಡ ಅದ್ರ ಫಲ ಸಿಗದಲ್ಲೇ ಸುಮ್ಮನೆ ಭೂಮಿಯಲ್ಲಿ ಬೆಳಗಿನ ಸಂಜೆ ಹೊಲಗುತ್ತೆ ಬೆಳಗಿನ, ಅದಾಗಲ್ಲ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಹಣ್ಣುಗಳಿಗೆ ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಿಗೆ ಬೇಡಿಕೆ ಬರುತ್ತೆ ಅಂತ ಹೇಳಿ, ಅವುಗಳ ಉತ್ಪಾದನೆಯನ್ನ ಹೆಚ್ಚಳ ಮಾಡತಕ್ಕಂಥದ್ದು, ಅವುಗಳ ಪೂರೈಕೆಯನ್ನ ಸುಗಮ ಮಾಡತಕ್ಕಂಥದ್ದು, ಮತ್ತೆ ಅವುಗಳನ್ನ ಸಂಸ್ಕರಣೆಯನ್ನ ಮಾಡಿ ನೀಡತಕ್ಕಂಥದ್ದು, ಜೊತೆಗೆ ಅದಕ್ಕೆ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡುವ ಮೂಲಕ ಈ ಕೃಷಿ ಮತ್ತು ಹಣ್ಣುಗಳಿಗೆ ಸಮಗ್ರ ಯೋಜನೆಯನ್ನ ರೂಪಿಸಿದ್ದಾರೆ. ಇದು ಕೂಡ ಮುಂದಿನ ದಿವಸಗಳಲ್ಲಿ ಒಂದು ಹೊಸ ಪ್ರಯೋಗ ಮೊದಲು ಇತ್ತು, ಈಗ ತೀವ್ರವಾಗಿ ತಗೊಂಡಿದ್ದಾರೆ. ಈಗ ಇದು ಅವ್ರ ನೀರಿಲ್ಲ ಹೇಳೋದು, ಈಗ ನೀವ್ ಮನೆ ಹೇಳ್ತಾ ಇದ್ರಿ ಎಷ್ಟು ಪರ್ಸೆಂಟ್ ನೀರು ಸೇವ್ ಆಗುತ್ತೆ ರೈತರು ಈ ಡ್ರಿಪ್ ಇರಿಗೇಷನ್ ಬಳಸ್ಕೊಳ್ಳೋದ್ರಿಂದ. ನಿಮ್ಮ ಮಾತಲ್ಲೇ ಹೇಳ್ತಾ ಇದ್ದೆ, ಆಮೇಲೆ ಅರೌಂಡ್ 80% ಏನು ಸಬ್ಸಿಡಿ ಇದೆ. ನೀವು ಎತ್ತಾಕಲ್ಲ, ಕೊಡ್ತಾ ಇದ್ರಲ್ಲ ಬಳಸ್ಕೊಳ್ಳಿ. ಆಗ ಇಲ್ಲಿ ಒಂದು ಗಿಡ ನೆಡ್ತೀರಿ, ನುಗ್ಗೆಕಾಯಿ ಗಿಡ ನೆಡ್ತೀರಿ. ಇವತ್ತು ನುಗ್ಗೆಕಾಯಿಗೆ ಎಂತ ಮಾರ್ಕೆಟ್ ವ್ಯಾಲ್ಯೂ ಇದೆ. ಅದ್ರ ಪಕ್ಕ ಕರ್ಬೇವಿನ ಸೊಪ್ಪು ಹಾಕಿ ಎಕ್ಸ್ಟ್ರೇನ್ ಮಾಡಬೇಡಿ, ಇದ್ರ ಹಾರ್ತಾ ಇರ್ಲಿ, ಅದು ಅದ್ ಮೇನ್ ಬೆಳೆ ಬೆಳೀತಾ ಇರ್ಲಿ, ಅದ್ ನಿಮ್ ಬೆಳೆದಿದ್ದೆ ಗೊತ್ತಾಗೋದಿಲ್ಲ. ಇದನ್ನ ನನ್ನ ಪ್ರಕಾರ ಒಂದು 20% ರೈತರು ಫಾಲೋ ಮಾಡ್ತಿದ್ದಾರೆ. ಉಳಿದವ್ರಿಗೆ ಏನಾಗಿದೆ, ತಾಳ್ಮೆಯ ಕೊರತೆ. ಕೃಷಿಯನ್ನ ನೀವು ತಾಳ್ಮೆ ಇಲ್ದೇನೆ ಕೃಷಿ ಮಾಡಕ್ಕಾಗಲ್ಲ ಸರ್, ನೀವು ಅದಂತೂ ಸದ್ಯನೇ ಇಲ್ಲ, ತಾಳ್ಮೆ ಬೇಕೇ ಬೇಕು. ಏನೋ ಅಲ್ಲಿ ಬದಲಾವಣೆ ಆಯ್ತು, ಅಲ್ಲಿ ಯಾರು ಸಾಕ್ತಾರೆ, ವರ್ಕರ್ ಸಿಗಲ್ಲ, ಅದು ವಾಸ್ತವಿಕತೆ. ಅದನ್ ಬಗ್ಗೆ ನಾವೇನು ಇದ್ ಮಾಡ್ತಾ ಇಲ್ಲ. ಇವತ್ತು ಹೈನುಗಾರಿಕೆ ಡೆವಲಪ್ ಆಗದೋಗಿದ್ರೆ ಏನ್ ಮಾಡ್ತಿದ್ರಿ, ಏನ್ ಮಾಡ್ತಾ ಇದ್ರಿ? ಬೇರೆಯವ್ರತ್ರ ತರಬೇಕು. ಹೈನುಗಾರಿಕೆ ಡೆವಲಪ್ ಆಗ್ಬೇಕಾದ್ರೆ ಕಾರಣ ಯಾರು ಗೊತ್ತಾ, ಈ ಕೃಷಿಯಿಂದ ಹೊರಗಡೆ ಜೀವನ ಮಾಡ್ತಾರಲ್ಲ ಅವರು, ಅವರಿಗೆ ಬೆಳಿಗ್ಗೆ ಎದ್ರೆ 40 ರೂಪಾಯಲ್ಲಿ ಒಂದಿಟ್ಟು ಹಾಲು ಬೇಕೇ ಬೇಕು ಅವರಿಗೆ. ಹೌದು, ಇವರ ಒಂದು ಜೀವನ ಬೇಡಿಕೆಯಿಂದಾಗಿ ಅಲ್ಲಿ ಅದು ಇಂಪ್ರೂವ್ ಆಯ್ತು, ಇಂಪ್ರೂವ್ ಆಗ್ತಾ ಇದೆ. ಈಗ ನೋಡಿ, ಇದನ್ನು ಕೂಡ ಬಹಳ ಚೆನ್ನಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಬಹುದು. ಹಣ್ಣಿನ ಬೆಳೆಗಳನ್ನ ಹೆಚ್ಚು ಹೆಚ್ಚು ಮಾಡುವ ಮೂಲಕ, ಅದಕ್ಕೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳಿದಾವೋ ಅವುಗಳನ್ನ ಪಡೆದುಕೊಳ್ಳುವ ಮೂಲಕ ರೈತರು ಇನ್ನೂ ಒಂದಷ್ಟು ಸದೃಢರಾಗಬಹುದು ಆರ್ಥಿಕವಾಗಿ ಅನ್ನುವಂಥ. ಸಮಯ ತಗೊಳ್ತವೆ ಹಣ್ಣುಗಳು, ಖಂಡಿತ ಅವೆಲ್ಲ ದೀರ್ಘಾವಧಿ ಬೆಳೆಗಳು. ಬೆಳಕರೆಯವತ್ತಿಯೇ ತರ್ತೀನಿ ಅನ್ನಕ್ಕೆ ಸಾಧ್ಯ ಆಗಲ್ಲ. ಗೆಸ್ಟೇಷನ್ ಪೀರಿಯಡ್ ನಾನು ನಿಮಗೆ ಮೊದಲೇ, ತೆಂಗಿನ ಮರಕ್ಕೆ ಗೆಸ್ಟೇಷನ್ ಪೀರಿಯಡ್ ನ ಈಗ 5 ವರ್ಷ ಹೇಳಿದ್ದಾರೆ, ಆಲೂಗಡ್ಡೆಗೆ 39 ದಿನ ಹೇಳ್ತಾರೆ. ಹಾಗಾಗಿ ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಅನುಕೂಲ ಡೆಫಿನೆಟ್ ಆಗುತ್ತೆ. ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ, ನನ್ನ ವೈಯಕ್ತಿಕವಾಗಿ ಒಬ್ಬ ಅರ್ಥಶಾಸ್ತ್ರ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಏನು ಇದುವರೆಗೆ ಕೃಷಿ ವಲಯದಲ್ಲಿ ಸ್ವಲ್ಪ ನೋವಾಗಿತ್ತು ಆದಾಯದ ಹಡತದಿಂದಾಗಿ, ಆ ನೋವು ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಮತ್ತೊಂದು ಬಹಳ ಮುಖ್ಯವಾದಂತಹ ಯೋಜನೆ, ಹತ್ತಿ ಉತ್ಪಾದನೆ ಹೆಚ್ಚಳಕ್ಕೆ 5 ವರ್ಷಗಳ ವಿಶೇಷ ಯೋಜನೆಯನ್ನ ಮಾಡಿದ್ದಾರೆ. ಮಾಡಿದ್ರೆ ಹತ್ತಿ ಬೇಕೇ ಬೇಕು, ಹತ್ತಿ ಬೆಳೆತಕ್ಕಂತ ಬೆಳೆಗಾರರು ಇವತ್ತಿಗೂ ಕೂಡ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ಅಗತ್ಯ ಇರತಕ್ಕಂತಹ ಹತ್ತಿಯನ್ನ ನಾವೇ ಉತ್ಪಾದನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಆ ಮೂಲಕ ನಮ್ಮ ಹತ್ತಿ ಬೆಳೆಗಾರರಿಗೆ ಆರ್ಥಿಕವಾಗಿ ಚೈತನ್ಯವನ್ನು ತುಂಬುವ ನಿಟ್ಟಿನಲ್ಲಿ ಈ ಒಂದು ಯೋಜನೆ. ಹೌದು, ಆ ದಿಕ್ಕಲ್ಲಿ ಅವರು ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲಾ ಪ್ರದೇಶಗಳಲ್ಲೂ ಹತ್ತಿ ಬೆಳೆಯಕ್ಕಾಗಲ್ಲ, ಹತ್ತಿ ಬೆಳೆಗೂ ಮಣ್ಣಿನ ಗುಣಕ್ಕೂ ಸಂಬಂಧ ಇದೆ. ಆ ಏರಿಯಾದಲ್ಲಿ ಉತ್ತೇಜನ ಕೊಡ್ತಾ ಇದ್ದಾರೆ, ಅದೊಂದು ಒಳ್ಳೆ ಬೆಳವಣಿಗೆ. ನೀವೆಲ್ಲ ಕಡೆ ಹತ್ತಿ ಬೆಳವಣಿಗೆ ಮಾಡಿದ್ರೆ ಅದು ಟೋಟಲ್ ಪ್ರೊಡಕ್ಷನ್ ಜಾಸ್ತಿ ಆಗಲ್ಲ, ಆಗದೇ ಇಲ್ಲ ಅದು. ನೀವು ಮಂಡ್ಯದವ್ರು ಕಬ್ಬು ಬೆಳೀತಾರೆ ಅಂತ ಸಾಲಗಾಮ ಕಬ್ಬು ಬೆಳೆಯಕ್ಕೆ ಹೋದ್ರೆ ಇಲ್ಲ ಆಗ್ತದೆ, ಮಣ್ಣಿನ ಗುಣಕ್ಕೂ ಬೆಳೆಗೂ ವ್ಯತ್ಯಾಸ ಇರುತ್ತೆ, ಕಾರ್ಲೇಷನ್ ಇದೆ. ಹೌದು, ಇದರ ಜೊತೆಗೆ ಅಧಿಕ ಉತ್ಪಾದನೆಯ ಕೃಷಿ ಬೀಜಗಳ ಅಭಿವೃದ್ಧಿಗೆ ಒತ್ತನ್ನು ನೀಡಿರತಕ್ಕಂಥದ್ದು. ಇನ್ನೂ ಉತ್ಪಾದನೆ ಹೆಚ್ಚಳ ಆಗಬೇಕು ಅಂತ ಹೇಳಿ, ಇವತ್ತು ಭತ್ತ ಒಂದು 30 ಕ್ವಿಂಟಾಲ್ 1 ಎಕರೆಗೆ ತಗತಾರೆ ಅಂತ ಅಂದ್ರೆ, ಮುಂದಿನ ದಿವಸದಲ್ಲಿ ಅದು 40 ಇರಬೇಕು. ಆ ತರ ಸಂಶೋಧನೆ ಅಂತ ಬೀಜಗಳನ್ನ ಸಂಶೋಧನೆ ಮಾಡಲಿಕ್ಕೆ ಒತ್ತನ್ನ, ವೆರೈಟೀಸ್ ಅಥವಾ ಸೀಡ್ಸ್ ಅಂತ ಹೇಳಿ ಸಂಶೋಧನಾ ವ್ಯವಸ್ಥೆಯನ್ನು ಕೂಡ ಬಲಪಡಿಸತಕ್ಕಂಥದ್ದು, ಹೆಚ್ಚಿನ ಇಳುವರಿಯನ್ನ ಅವು ನೀಡ್ತಕ್ಕಂಥದ್ದು, ಮತ್ತೆ ಈ ಕೀಟಗಳ ಕಾಟದಿಂದ ರಕ್ಷಣೆಯನ್ನ ಹೊಂದತಕ್ಕಂಥದ್ದು, ಕೆಲವು ರೋಗಗಳಿಗೆ ಮತ್ತು ಕೀಟಗಳಿಗೆ ವೈರುಧ್ಯವನ್ನ ಬೀರ್ತಕ್ಕಂಥ ತಳಿಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವು ಕೂಡ ಹೆಚ್ಚಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ ಸವಾಲು ಹವಾಮಾನ ವೈಪರೀತ್ಯ, ಅದನ್ನು ಕೂಡ ತಡೆದುಕೊಂಡು ಬೆಳೆಯುವಂತಹ ಬಿತ್ತನೆ ಬೀಜಗಳ ಅಭಿವೃದ್ಧಿ ಮಾಡಬೇಕು. ಸುಮಾರು 100 ಬೀಜಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಒತ್ತನ್ನು ನೀಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದು ಕೂಡ ಮುಂದಿನ ದಿವಸಗಳಲ್ಲಿ ಸಂಶೋಧನೆಗೆ, ಹೌದು, ಈ ಬಜೆಟ್ ಅಲ್ಲಿ ಇನ್ನೂ ಹೆಚ್ಚು ಒತ್ತು ಕೊಟ್ರು. ಕಾರಣ ಇಷ್ಟೇ, ಹಳೆಯ ಮಾದರಿಯ ಬೀಜಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತು, ಈಗ ಬರ್ತಾ ಇರೋದ್ರಿಂದ ಇದರಿಂದ ಲಾಭ ಆಗ್ತದೆ, ಕೀಟಗಳಿಂದ ಬಹುತೇಕ ಪಾಲು ನಾಶ ಆಗಬಾರದು ಅಂತ. ಅದೊಂದು ಒಳ್ಳೆ ಚಿಂತನೆ. ಮತ್ತೆ ನೋಡಿ, ಇತ್ತೀಚೆಗೆ ನಾವು ಈ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳೇನಿದ್ವೋ ಅದಕ್ಕೆ ಹೆಚ್ಚು ಹೋಗ್ತಾ ಇದ್ದೀವಿ. ನಾವು ಕೂಡ ಹಿಂದೆಲ್ಲ ಕೆರೆಗೆಂಡೆ ತಿಂದಿದ್ದೀವಿ, ಮತ್ತೆ ತಾವರೆ ಬೀಜವನ್ನ ತಿಂದಿದ್ದೀವಿ. ಈ ತಾವರೆ ಬೀಜ ಅದೊಂದು ಸೂಪರ್ ಫುಡ್ ಅಂತ ಹೇಳಿ ಕರೀತಾರೆ, ತುಂಬಾ ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ. ಅಷ್ಟೊಂದು ಮಾಹಿತಿ ಯಾರಿಗೂ ಇಲ್ಲ. ಇಲ್ಲ ಇಲ್ಲ, ನೀವ್ ಹೇಳದಲ್ಲ ನನಗೆ ಅಷ್ಟೊಂದು ಗೊತ್ತಾಗಿದೆ. ಅಷ್ಟೊಂದು ಗುಣ ಇದೆ ಅಂತ, ಗುಣ ಇದೆ ಅದಕ್ಕೆ, ತುಂಬಾ ಜಾಸ್ತಿ ಪೌಷ್ಟಿಕಾಂಶವನ್ನು ಒಳಗೊಂಡಿದೆ, ಮತ್ತೆ ಔಷಧೀಯ ಗುಣ ಇದೆ ಅನ್ನುವ ಕಾರಣಕ್ಕೆ ಹೆಚ್ಚಿಗೆ ಬೇಡಿಕೆ ಇದೆ. ಅದನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ, ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಬಿಹಾರದಲ್ಲಿ ಅದಕ್ಕಾಗಿ ಒಂದು ಮಕ್ಕನಾ ಮಂಡಳಿ ಅಂತ ಹೇಳಿ ಸ್ಥಾಪನೆಯನ್ನ ಮಾಡಿ ಆ ಮೂಲಕ ತಾವರೆ ಬೀಜಗಳ ಉತ್ಪಾದನೆಗೂ ಕೂಡ ಒತ್ತನ್ನ ಇಲ್ಲಿ ಹೆಚ್ಚಿನದಾಗಿ ನೀಡಲಾಗಿದೆ. ಪ್ರದೇಶಗಳಲ್ಲಿ ಅದು ಇನ್ನು ಅಷ್ಟು ಪ್ರಚಾರಕ್ಕೆ ಬರಲಿಲ್ಲ, ಇನ್ನು ಕೂಡ ಉತ್ತರ ಭಾರತದಲ್ಲಿ ಹೆಚ್ಚು ಅದರ ಪ್ರಚಾರ ಇದೆ, ಅದರ ಅಭಿವೃದ್ಧಿಗೂ ಕೂಡ ಒತ್ತನ್ನ ನೀಡಿರ್ತಕ್ಕಂಥದ್ದು. ಹೀಗೆ ಸಮಗ್ರವಾಗಿ ಕೃಷಿ ವಲಯಕ್ಕೆ ಅದರ ಒಟ್ಟಾರೆ ಮಧ್ಯಮ ವರ್ಗದವ್ರನ್ನ ಒಳಗೊಂಡು, ಸಮಗ್ರ ಅಭಿವೃದ್ಧಿನಲ್ಲಿ ಮೀನುಗಾರಿಕೆಯನ್ನು ಒಳಗೊಂಡು, ಹೌದು, ಈ ಬೆಳವಣಿಗೆ ದಿಕ್ಕನ್ನು ಬದಲಾಯಿಸಬೇಕು ಎಂತಕ್ಕಂಥದ್ರಲ್ಲಿ ಒಳ್ಳೆ ಚಿಂತನೆ ಮಾಡಿದ್ದಾರೆ. ಮೀನುಗಾರಿಕೆಯನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಹೌದು, ಅದು ಬಿಡಂಗೇ ಇಲ್ಲ. ಮೀನುಗಾರಿಕೆ ಅದು ಕೂಡ ಬಹಳ ಒಂದು ಮುಖ್ಯವಾದ ಒಂದು ಬಹು ಪರ್ಸೆಂಟೇಜ್ ಜನಗಳ ಆದಾಯದ ಮೂಲ ಅದು. ಹೌದು, ಅದಕ್ಕೆ ಈ ಅನುಭೋಗ ಮಾರುಕಟ್ಟೆನಲ್ಲಿ ಪ್ಲೇಸ್ ಇದೆ, ಹಾಗೆ ಅದನ್ನು ಗಮನ ತಗೊಂಡಿದ್ದಾರೆ ಅದನ್ನ. ಇನ್ನೊಂದು ನೀವು ಹೇಳ್ತಾ ಇದ್ರಿ, ಬಡ ಮಹಿಳೆಯರು ಮತ್ತು ರೈತರು ಅವ್ರನ್ನ ಒಳಗೊಂಡು ಖಾಸಗಿ ಕ್ಷೇತ್ರಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟಿದ್ದಾರೆ. ನೀವು ಏನೇ ಹೇಳಿದ್ರು ಖಾಸಗಿ ವಲಯವನ್ನ ನಾವು ಅಲ್ಲಗೆಳೆಯುವಾಗಿಲ್ಲ, ಆಗಿಲ್ಲ, ಈಗ ಬಹಳ ಪ್ರವರ್ಧಮಾನಕ್ಕೆ ಬಂದ್ಬಿಟ್ಟಿದೆ. ಮಿಶ್ರ ಆರ್ಥಿಕ ಪದ್ಧತಿ, ಹೌದು, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸರ್ಕಾರಿ ವಲಯ, ಖಾಸಗಿ ವಲಯ, ಸಹಕಾರಿ ವಲಯ, ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿದ್ದಾರೆ. ಈ ಸರಿ ಅವ್ರು ಏನ್ ಹೇಳ್ತಾರೆ, ಕೃಷಿ ಕ್ಷೇತ್ರದಲ್ಲೂ ಸಹ ಖಾಸಗಿ ಕ್ಷೇತ್ರಕ್ಕೆ ನಾವು ಎನ್ಕರೇಜ್ ಕೊಟ್ರೆ ದೇಶಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ. ಟೋಟಲಿ ಈ ಬಜೆಟ್ನ ಒಂದು ಅಂತಿಮ ಇದು ಬೈ 2047 ಒಂದು ವಿಕಸಿತ ಭಾರತ ಅಂತ ಏನು ಒಂದು ಕಲ್ಪನೆ ಇದೆ, ಅದನ್ನ ನಾವು ರೀಚ್ ಆಗಬೇಕು. ವಿಕಸಿತ ಭಾರತ ಅಂದ್ರೆ ಎಲ್ಲಾ ದಿಕ್ಕಿನಲ್ಲೂ ಸಮಾಧಾನಕರ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಹೊಂದಿರುವಂತಹ ಭಾರತ ಅದಾಗಬೇಕು. ಅದು ಆಗಬೇಕು. ಇನ್ನು 2047 ಇದೆ. ನಾನು ಅನ್ಕೊಂಡಿದ್ದೀನಿ ಈ ದಿಕ್ಕಲ್ಲಿ ಹೋಗ್ತಾ ಹೋಗ್ತಾ ಈ ಒಂದು ಏನು ಗುರಿ ಇದೆ ವಿಕಸಿತ ಭಾರತ ದೊಡ್ಡ ಇದು. ಕಾರಣ ಇಷ್ಟೇ, ಈಗ 1970s ಅಥವಾ 80s ಇಂಡಿಯಾವನ್ನ ಇಂಡಿಯಾ 2025 ಕಂಪೇರ್ ಮಾಡಕ್ ಆಗ್ತಾ ಇಲ್ಲ. ನಾವು ಎರಡೂ ನೋಡಿದವ್ರು, ನಾವು ಎಷ್ಟು ವಿಕಸಿತ ಆದ್ವಿ, ಎಷ್ಟು ಡೆವಲಪ್ ಆದ್ವಿ, ಯಾವ ತರ ರಸ್ತೆಗಳಿತ್ತು, ಯಾವ ತರ ರಸ್ತೆಗಳಿದೆ, ಇದೆಲ್ಲ ನಾವು ನೋಡ್ತಾ ಇದೀವಿ. ಹಾಗಾಗಿ ಇದು ಈ ಬಜೆಟ್ ಅಲ್ಲಿ ಇರ್ತಕ್ಕಂತಹ ಈ ಅಂಶಗಳನ್ನ ನಿಜವಾಗ್ಲು ಒತ್ತು ಕೊಟ್ಬಿಟ್ರೆ ಒಳ್ಳೆಯ ಬಜೆಟ್ ಆಗುತ್ತೆ, ಕೃಷಿ ಕ್ಷೇತ್ರ ಜನ ಕೂಡ ಒಪ್ತಾರೆ. ಇದು ಪ್ರಚಾರಕ್ಕೋಸ್ಕರ ಬಜೆಟ್ ಮಾಡಿದ್ರೆ ಜನ ಒಪ್ಪಲ್ಲ. ಈ ತರ ಬಜೆಟ್ ಗಳಾಗಬೇಕು. ಅವರು ಓದ್ಬೇಕು, ಒಂದೊಂದಾಗಿ ನೋಡ್ತಾ ಹೋಗ್ತಾರೆ. ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಸೀಟು, ಎಷ್ಟು ಮಾಡಿದ್ರು, ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ನಾನು ಹೇಳ್ತಾ, ಕೃಷಿಯನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು, ಕ್ಯಾನ್ಸರ್ ಸೆಂಟರ್ಸ್ ನ ಮಾಡಬೇಕು. ವೆರಿ ನಿಮ್ಗೆ ಸೈಕಾಲಜಿ ಸಾಕು, ಅಲ್ಲಿ ಕ್ಯಾನ್ಸರ್ ಸೆಂಟರ್ ಇದೆ ಅಂತ ಒಂದು 10% ಕಾಯಿಲೆ ವಾಸಿ ಆಗುತ್ತೆ ಇದೆ ಅನ್ನೋದೇ.